ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹರಿಹರ ತಾಲೂಕು ಮಲೇಬೆನ್ನೂರಿನ ಪ್ರಗತಿಪರ ಕೃಷಿಕ ಕೆಎಸ್ ರಂಗನಾಥ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ನಮ್ಮ ಜೊತೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರಿನ ಪ್ರಗತಿಪರ ಕೃಷಿಕರಾದ ಕೆ ಎಸ್ ರಂಗನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ ಬೆಳೆ ಬೆಳೆಯುತ್ತಾರೆ. ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಗಳನ್ನ ಕಾಳುಮೆಣಸು, ಜಾಯಿಕಾಯಿ, ತೆಂಗು, ತ್ಯಾಗ ಈ ಥರ ಎಲ್ಲ ಅಂತರ ಬೆಳೆಗಳನ್ನ ಬೆಳೀತಿದ್ದಾರೆ. ಅದರ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸೋಣ. ರಂಗನಾಥ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ರಂಗನಾಥ್ ಅವರೇ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? 1990 ನಾನು ಕೃಷಿಯಲ್ಲಿ ತೊಡಗಿಕೊಂಡಿದ್ದೀನಿ. 90 ಕೃಷಿ ಮಾಡ್ತಾ ಇದ್ದೀನಿ. ಹೌದು. ಯಾಕೆ ಕೃಷಿ ಬದುಕಿಗೆ ಬರ್ಬೇಕು ಅನಿಸ್ತು ನಿಮಗೆ? ಪಾರಂಪರಿಕವಾಗಿ ನಮ್ಮ ಮನೆತನದಿಂದ, ನನ್ನ ಅಜ್ಜ ಮುತ್ತಜ್ಜನ ಕಾಲದಿಂದ ವ್ಯವಸಾಯದಲ್ಲೇ ಇದ್ದದ್ರಿಂದ ಆಸಕ್ತಿ ಜಾಸ್ತಿ ಆಗಿ ನಾನು ವ್ಯವಸಾಯಕ್ಕೆ ಬರಬೇಕಾಯ್ತು. ವಿದ್ಯಾಭ್ಯಾಸ ಪಿಯುಸಿ ವಿದ್ಯಾಭ್ಯಾಸ ಮಾಡಿದ್ರೆ ಹಾಗಿದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನಿಸುತ್ತಾ ನಿಮಗೆ? ವಾತಾವರಣ ಪೂರಕವಾಗಿದ್ರೆ, ನಮಗೆ ಈ ಮಳೆ ಬಿಸಿಲು ಈ ತರದ ಸರಿಯಾದಂತ ಒಂದು ವಾತಾವರಣ ನಿರ್ಮಾಣ ಆದ್ರೆ ಕೃಷಿ ನಿಜಕ್ಕೂ ಖುಷಿ ಕೊಡುತ್ತೆ. ಒಟ್ಟು ಲಾಭದಾಯಕ ಅಂತೀರ? ಲಾಭದಾಯಕ ಅಂದ್ರೆ ನಾವು ವಾತಾವರಣ ನಮಗೆ ಸಹಕರಿಸಬೇಕು. ರೈತರಿಗೆ ನಾವು ಬೆಳೆದಂತ ಬೆಳೆಗೆ ಒಳ್ಳೆ ಸೂಕ್ತವಾದ ಬೆಲೆ ಸಿಗಬೇಕು, ಅಂತ ಸಂದರ್ಭದಲ್ಲಿ ನಮಗೆ ಕೃಷಿ ಕೈ ಹಿಡಿಯುತ್ತೆ ಅಂತ. ಹೌದು. ಹಾಗಿದ್ರೆ ರಂಗನಾಥ್ ಅವ್ರ, ನಿಮ್ ಜಮೀನು ಎಷ್ಟೆಕರೆ ಇದೆ? ನಂದು ತೋಟ ಬಂದ್ಬಿಟ್ಟು 2 ಎಕರೆ, ಭತ್ತ ಬೆಳೀತಕ್ಕಂಥದ್ದು 3 ಎಕರೆ. ಭತ್ತ ಅಲ್ಲಿ ಎಷ್ಟು ವರ್ಷದಿಂದ ಬೆಳೀತಾ ಇದ್ರ? ಭತ್ತನು ಸಹ ನಾನು 90 ಬೆಳೀತಾ ಇದ್ರ. ಪ್ರತಿ ವರ್ಷ ಭತ್ತನ ಬೆಳೀತಾರ, ಏನಾದ್ರೂ ಬೆಳೆ ಪರಿವರ್ತನೆ ಮಾಡ್ತಾರೆ? ಇಲ್ಲ, ಅಲ್ಲಿ ಬೆಳೆ ಪರಿವರ್ತನೆ ಮಾಡೋ ಅಂತ ಅವಕಾಶ ಇರದೇ ಇಲ್ಲ, ಹಂಗಾಗಿ ಬರೇ ಭತ್ತನೆ ಮಾಡ್ತಾ ಇದೀವಿ. ಈ ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು, ಎಲ್ಲ ತೋಟಗಾರಿಕೆ ಇಲಾಖೆಯವರು ಎಲ್ಲ ಹೇಳ್ತಾ ಇರ್ತಾರೆ, ಪ್ರತಿ ವರ್ಷ ಒಂದೇ ತರ ಬೆಳೆಗಳು ಬೆಳೆಯಬಾರ್ದು, ಬೆಳೆ ಪರಿವರ್ತನೆ ಮಾಡಬೇಕು ನಾವು, ಆಗ ನಮಗೆ ಒಳ್ಳೆ ಇಳುವರಿ ಪಡಲಿಕ್ಕೆ ಸಾಧ್ಯ, ಮತ್ತೆ ಕೀಟ ರೋಗಗಳ ಬಾಧೆ ಕಡಿಮೆ ಆಗುತ್ತೆ ಅಂತ ಹೇಳ್ತಿರ್ತಾರೆ. ನೀ ಯಾಕೆ ಬೆಳೆ ಪರಿವರ್ತನೆ ಮಾಡೋ ಕಡೆಗೆ ಆಸಕ್ತಿ ತೋರಿಸ್ತಿಲ್ಲ? ಅಲ್ಲಿ ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಏನಾಗಿದೆ ಅಂತಂದ್ರೆ, ಅಂತರ ಬೆಳೆ ಮಾಡತಕ್ಕಂತ ಅವಕಾಶಗಳು ಕಮ್ಮಿ ಇರೋದ್ರಿಂದ ಮಳೆಗಾಲ ಪೂರ್ವದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಮುಂಗಾರಿಯಲ್ಲಿ ಸ್ವಲ್ಪ ಗ್ರೀನ್ ಮ್ಯಾನರ್, ನಾವು ಡಯಾಂಚ, ಸೆಣಬು ಈ ತರ ಹಾಕ್ಬಿಟ್ಟು ನಾವು ಅದನ್ನ ಕಳಿಸ್ತೀವಿ. ಹಸಿರೆಲೆ ಗೊಬ್ಬರ ಮಲ್ಚ್ ಮಾಡ್ತೀವಿ. ಅದೊಂದ್ ಮಾಡಕ್ ಅವಕಾಶ ಇದೆ, ಅದೊಂದ್ ಮಾಡ್ತಾ ಇದೀವಿ. ಹಂಗೆ ಪ್ರತಿ ವರ್ಷ ಈ ಭತ್ತ ಬೆಳಿತಾರಲ್ಲ, ಭತ್ತ ಒಳ್ಳೆ ಇಳುವರಿ ಬರ್ತಾ ಇದೆಯಾ? ಇಲ್ಲ, ಕ್ರಮೇಣ ಭತ್ತ ಇಳುವರಿ ಕಮ್ಮಿ ಆಗ್ತಾ ಇದೆ, ಅದಕ್ಕೆ ತಕ್ಕಂಗೆ ಖರ್ಚು ಜಾಸ್ತಿ ಆಗ್ತಾ ಇದೆ, ಬೆಲೆನೂ ಕುಸಿತ ಆಗ್ತಾ ಇದೆ, ಭತ್ತದಲ್ಲೇ ಅಂತ ಹೇಳ್ತಕ್ಕಂತ ಒಂದು ಲಾಭ ಸಿಗ್ತಾ ಇಲ್ಲ. ಅಂದ್ರೆ ಇತ್ತೀಚೆಗೆ ಸ್ವಲ್ಪ ಇಳುವರಿ ಕಡಿಮೆ ಆಗ್ತಾ ಇದೆ, ಬೆಲೆನೂ ಕಡಿಮೆ ಆಗ್ತಾ ಇದೆ. ಬೆಲೆನೂ ಕಮ್ಮಿ ಆಗ್ತಾ ಇದೆ, ಕೀಟ ರೋಗಗಳು ಬಾಧೆನೂ ಜಾಸ್ತಿ ಆಗ್ತಾ ಇದೆ. ಯಾವ ತಳಿ ಭತ್ತನ ಬೆಳೀತಾರ? ನಾವು ಈಗ ಸದ್ಯ RNR ಬೆಳಿತೀವಿ. ಎಲ್ಲ ಸಾವಯವದಲ್ಲಿ ಬೆಳೀತಾರ, ರಾಸಾಯನಿಕ ಗೊಬ್ಬರ? ಇಲ್ಲ, ರಾಸಾಯನಿಕನೇ ನಾವು ಯೂಸ್ ಮಾಡ್ತೀವಿ. ಸಾವಯವ ಆದಷ್ಟು 50% ನಾವು ಸಾವಯವ ಅಂದ್ರೆ ಕೊಟ್ಟಿಗೆ ಗೊಬ್ಬರ, ಗ್ರೀನ್ ಮೆನೋರು ಈ ತರದ್ದು ಮಾಡ್ಕೊಂಡು ಸಹಿತ ರಾಸಾಯನಿಕ ಬಳಸ್ತೀವಿ. 1 ಎಕರೆಗೆ ಎಷ್ಟು ಕ್ವಿಂಟಲ್ ವರೆಗೆ ಇಳುವರಿ ಭತ್ತ? 80 ಕೆಜಿ ಮೂಟೆ ನಮ್ಮಲ್ಲಿ 35-38 ಚೀಲ ತೆಗಿತೀವಿ. 35-38 ಚೀಲ. ಇನ್ನು ಈ ಸೋನ ಮಸೂರಿ ಬೆಳೆದ್ರೆ ಒಳ್ಳೆ ಲಾಭದಾಯಕ ಅಂತಾರೆ? ಸೋನ ಮಸೂರಿ ಮೊದಲೆಲ್ಲ ಬೆಳೀತಾ ಇದ್ವಿ, ಈಗ ನಮಗೆ ಮಾರ್ಕೆಟ್ ಮುಖ್ಯ. ಈಗ ಮಾರ್ಕೆಟ್ ಅಲ್ಲಿ ಏನ್ ಕೇಳ್ತಾರೆ, ಯಾವ ವೆರೈಟಿ ಕೇಳ್ತಾರೆ, ಆ ವೆರೈಟಿನ ಬೆಳೆದ್ರೆ ಮಾತ್ರ ರೈತ ಆ ಮಾರ್ಕೆಟ್ ಅಲ್ಲಿ ಮಾರಕ್ ಸಾಧ್ಯ. ನಾವು ಇಚ್ಛೆ ಬಂದದನ್ನ ನಾವು ಬೆಳೆದ್ರೆ ಮಾರ್ಕೆಟ್ ಇಲ್ಲ ಅಂದ್ರೆ ಏನ್ ಮಾಡುದು? ಸೋನ ಮಸೂರಿ ಮಾರ್ಕೆಟ್ ಇಲ್ಲ ಅಂತೀರ? ಸದ್ಯ ಆತರ ಬೇಡಿಕೆ ಇಲ್ಲ. ನೀವು ಬೆಳೆತಕ್ಕಂತ ಬೆಳೆಗೆ ಒಳ್ಳೆ ಬೆಲೆ ಇದೆಯಾ? ಈಗ ಸದ್ಯ ಚೆನ್ನಾಗಿದೆ, 2600 2650 ಇವತ್ತಿನ ಬೆಲೆ ಕ್ವಿಂಟಲ್ಗೆ. ಈಗ 2500-600 ಅಂದ್ರೆ ಒಳ್ಳೆ ಬೆಲೆ ಸಿಕ್ಕಂಗಾಗುತ್ತ ಅಂತೀರ ರೈತರಿಗೆ? ಅಂತ ಲಾಭದಾಯಕ ಆಗಲ್ಲ, ಮಾಡಿದ ಖರ್ಚು ಅಲ್ಪ ಸ್ವಲ್ಪ ಲಾಭ ಬರುತ್ತೆ. ಹೇಳ್ತಕ್ಕಂತ ಒಂದು ಲಾಭ ಅದರಲ್ಲಿ ಏನಿಲ್ಲ. ಇಲ್ಲ. ಇನ್ನು ಕೆಲವರು ಹೇಳ್ತಾರೆ, ನಾವು ಈ ತರ ಭತ್ತ ಕೊಟ್ಟಾಗ 2,500-600 ರೂಪಾಯಿ ಸಿಗುತ್ತೆ, ಅದನ್ನೇ ನಾವು ಮೌಲ್ಯವರ್ಧನೆ ಮಾಡಿ ಅಂದ್ರೆ ಅಕ್ಕಿ ಮಾಡಿ ಮಾರಾಟ ಮಾಡಿದಾಗ ಒಳ್ಳೆ ಲಾಭದಾಯಕ ಅಂತಾರೆ. ಆಗುತ್ತೆ, ಆದ್ರೆ ಅದು ಸಾವಯವ ಕೃಷಿಯಲ್ಲಿ ಮಾಡಿ ನಾವು ಮಾರಾಟ ಮಾಡಿದ್ರೆ ಒಳ್ಳೆ ಒಂದಿದೆ. ನಮ್ಮ ಸ್ನೇಹಿತರೆಲ್ಲ ಸುಮಾರು ಜನ ಮಾಡ್ತಿದ್ದಾರೆ, ನಮಗೆ ಅಲ್ಲಿ ಅವಕಾಶಗಳು ಇಲ್ಲ. ಯಾಕಂದ್ರೆ ತೆಗ್ಗಿನ ಪ್ರದೇಶ ಆಗಿರೋದ್ರಿಂದ ಮೇಲ್ಗಡೆ ರಾಸಾಯನಿಕ ಬಳಸ್ತಕ್ಕಂಥರೋ ನೀರು ನಮ್ಮಲ್ಲಿ ಬರೋದ್ರಿಂದ, ನಾವು ಏನು ಸಾವಯವ ಮಾಡಿದ್ರು ಸಹಿತ ರಾಸಾಯನಿಕದ ಒಂದು ನೀರು ಮಿಕ್ಸ್ ಆಗೋದ್ರಿಂದ ನಾವು ಅದನ್ನ ಮಾಡಕ್ ಹೋಗಿಲ್ಲ. ಒಟ್ಟಾರೆಯಾಗಿ ಭತ್ತದ ಬೆಳೆ ನಿಮಗೆ ಲಾಭ ತಂದು ಕೊಡ್ತಾ ಇದೆಯಾ? ಸುಮಾರಾಗಿ ನೀವು ಇಟ್ಟೆಲ್ಲ ಖರ್ಚೆಲ್ಲ ತೆಗೆದು ಸ್ವಲ್ಪ ಉಳಿತಾಯ ಆಗುತ್ತೆ. ಆಗುತ್ತೆ. ಮತ್ತೆ 1.5 ಎಕರೆ ನೀರಾವರಿ ಇದೆ ಅಂತ ಅಂದ್ರೆ ನೀರಾವರಿ ಇಲ್ಲೆಲ್ಲ ಏನೇನು ಬೆಳೆಗಳು ಬೆಳೀತಾ ಇದ್ರು ತೋಟದಲ್ಲಿ? ತೋಟದಲ್ಲಿ ನಾವು ಮುಖ್ಯ ಬೆಳೆಯಾಗಿ ಅಡಿಕೆ ಮಾಡಿದ್ವಿ, ನಂತರ ಕಾಳುಮೆಣಸನ್ನ ನಾಟಿ ಮಾಡಿದ್ವಿ ಅಂತರ ಬೆಳೆಯಾಗಿ. ಈಗ ಜಾಯಿಕಾಯಿ 6 ವರ್ಷ ಆಯ್ತು ನಂದು. ಜಾಯಿಕಾಯಿ ಈ ಸರಿ ನಂದು ಫಸಲು ಬರ್ತಾ ಇದೆ. ಮನೆ ಪೂರ್ತಕ್ಕೆ ಅಂತೇಳಿ ಒಂದು 10 ಸಕಲೇಶ್ಪುರದಿಂದ ನಾವು ನೆಲ್ಲಾಣಿ ಗ್ರೀನ್ ಗೋಲ್ಡ್ ಅನ್ನೋ ಒಂದು ಏಲಕ್ಕಿ ತಳಿಯನ್ನ ನಾವು ತಂದಿದ್ವಿ. ಅದು ಪರವಾಗಿಲ್ಲ, ಚೆನ್ನಾಗಿ ಕೊಡ್ತಾ ಇದೆ. ಅದ್ರ ಜೊತೆಯಲ್ಲಿ ಈಗ ಸಲ ನವೆಂಬರ್ ತಿಂಗಳಲ್ಲಿ ಕಾಫಿಯನ್ನು ನಾಟಿ ಮಾಡಿದ್ದೇವೆ, ನೋಡೋಣ ಇದನ್ನು ಬೆಳಿಬಹುದು ಅಂತ. ಅಂತರ ಬೆಳೆಯಾಗಿ ಸುಮಾರು, ನನ್ನ ಒಂದು ಅಪೇಕ್ಷೆ ಏನು ಅಂತಂದ್ರೆ ಒಬ್ಬ ರೈತ ಒಂದು ತೋಟದಲ್ಲಿ ಸುಮಾರಾಗಿ 10-15 ತರನಾದಂತ ಒಂದು ಬೆಳೆಗಳನ್ನ ಬೆಳೆದ್ರೆ ಯಾವ್ದಾದ್ರೂ ಒಂದು ಬೆಳೆ ನಮ್ಮನ್ನ ಕೈ ಹಿಡಿಯುತ್ತೆ ಅನ್ನೋ ಉದ್ದೇಶದಿಂದ. ಆಮೇಲೆ ನಮಗೆ ಫಲವತ್ತತೆ ಜಾಸ್ತಿ ಆಗುತ್ತೆ. ಫಲವತ್ತತೆ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಅದರಿಂದ ಬಿದ್ದಂತ ತರಗೆಲೆಗಳು, ಜಾಯಿಕಾಯಿ ಇರ್ಬೋದು, ಕಾಳುಮೆಣಸು ಇರ್ಬೋದು, ಕಾಫಿ ಇರ್ಬೋದು, ಬಿದ್ದಂತ ತರಗೆಲೆ ನಮಗೆ ಸಾಕಷ್ಟು ಗೊಬ್ಬರ, ಸಾವಯವ ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ. ಇದು ಸಹಿತ ನಮಗೆ ಲಾಭದಾಯಕವಾದಂತ ಒಂದು ವಿಚಾರ. ಯಾಕಂದ್ರೆ ನಾವು ಹೊರಗಡೆಯಿಂದ ಕೊಡುಗೆ ಗೊಬ್ಬರವನ್ನೆಲ್ಲ ಕೊಂಡು ಏರ್ಬೇಕಂದಾಗ ಸಾಕಷ್ಟು ಖರ್ಚು ಬರುತ್ತೆ. ಹೌದು, ನಾವು ಅಲ್ಲೇ ಅನ್ನ ಎಲೆಗಳೆಲ್ಲ ಉದ್ರಿ ಯಾವ್ದೇ ಕಾಂಪೋಸ್ಟ್ ಆಗಿ ಗೊಬ್ಬರ ಆದಾಗ ನಾವು ಹೊರಗಡೆಯಿಂದ ಹಾಕಂತ ಖರ್ಚು ಕಡಿಮೆ ಆಗುತ್ತೆ. ಹೌದು. ನಮ್ಮ ತೋಟದಲ್ಲಿ ಇನ್ನೊಂದು ಬಸಿಕಾಲುಗಳನ್ನು ಮಾಡಿದೀವಿ. ಆ ಬಸಿಕಾಲುಗಳ ಕೆಲಸ ಏನು ಅಂದ್ರೆ, ನಮ್ಮ ಅಡಿಕೆ ಗರಿಗಳು ಬಿದ್ದಂತ ಗರಿಗಳನ್ನ ಈ ಬೇಸಿಗೆಯಲ್ಲಿ ಈಗ ನಮಗೆ ನವೆಂಬರ್ ಡಿಸೆಂಬರ್ ಇಂದ ಅಪ್ ಟು ಫೆಬ್ರವರಿ ತನಕ ಸಾಕಷ್ಟು ತ್ಯಾಜ್ಯಗಳು ಸಿಗ್ತಾ ಇದಾವೆ. ಅವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಆ ಡ್ರಂಚ್ ಅಲ್ಲಿ ನಾವು ಹಾಕ್ಬಿಡ್ತೀವಿ. ಹಾಕ್ಬಿಟ್ಟು ಅದಕ್ಕೆ ಜೀವಾಮೃತ ಮತ್ತು ಗೋಕೃಪಾಮೃತ ಈ ತರದನ್ನ ನಾವು ಅರಸೋದ್ರಿಂದ ಅದು ಕೊಳತು ಗೊಬ್ಬರ ಕನ್ವರ್ಟ್ ಆಗುತ್ತೆ. ನಾವು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಅದನ್ನ ಮೇಲ್ಗಡೆ ಎತ್ತಾಕ್ತಿವಿ. ಇದರಿಂದ ನಮಗೆ ಮಳೆಗಾಲದಲ್ಲಿ ಬಸಿಯಾಗಿ ಬಸಿಕಾಲಿವಾಗಿ ಕೆಲಸ ಮಾಡತಕ್ಕಂಥದ್ದು ನೀರು ಹಿಂಗುತ್ತೆ. ಕೊಳತು ಗೊಬ್ಬರ ಬೇಸಿಗೆ ಕಾಲದಲ್ಲಿ ಗೊಬ್ಬರವಾಗಿ ಮಾಡ್ಲಿಕ್ಕೂ ಅದು ಅನುಕೂಲ ಆಗುತ್ತೆ. ಒಳ್ಳೆ ಒಂದು ಪದ್ಧತಿ ಅನುಸರಿಸ್ತಾ ಇದ್ರೆ ಸಾಕಷ್ಟು ಜನ ಈ ತರ ಒಂದು ಪ್ಲಾನ್ ಮಾಡ್ಕೊಂಡ್ರೆ ತೋಟದಲ್ಲಿ ಸಾಕಷ್ಟು ನಾವು ಹೊರಗಡೆಯಿಂದ ತಂದು ಗೊಬ್ಬರ ಹಾಕೋದು ಕಡಿಮೆ ಮಾಡ್ಕೋಬಹುದು, ಖರ್ಚು ಕಡಿಮೆ ಮಾಡ್ಕೋಬಹುದು, ಮತ್ತೆ ಒಂದು ಒಳ್ಳೆ ಫಲವತ್ತಾಗಿ ಗಿಡಗಳು ಬೆಳೀತಾವೆ. ನಿಜ. ಸರ್, ನಾವು ಸಾಕಷ್ಟು ಜನ ರೈತರು ನೋಡ್ತಾ ಇರ್ತೀವಿ, ಎಲ್ಲ ಏಕ ಬೆಳೆಗಳು ಹಾಕಿದ್ರೆ ಪೂರ್ತಿ ಅಡಿಕೆ ಹಾಕ್ತಾರೆ, ಇಲ್ಲ ಪೂರ್ತಿ ತೆಂಗು ಹಾಕ್ತಾರೆ, ಇಲ್ಲ ಬಾಳೆ ಹಾಕ್ತಾರೆ, ಇಲ್ಲ ಇನ್ನ ಸಣ್ಣ ಬೆಳೆಗಳಿಗೆ ಬಂದ್ರೆ ಅಲ್ಪಾವಧಿ ಬೆಳೆಗಳಿಗೆ ಟೊಮೆಟೊ ಹಾಕ್ತಾರೆ, ಈರುಳ್ಳಿ ಹಾಕ್ತಾರೆ. ಇಂಥದ್ರಲ್ಲಿ ಈ ಮಿಶ್ರ ಬೆಳೆಗಳು ಬೆಳಿಬೇಕು ಅಂತ ಯಾಕೆ ಆಸಕ್ತಿ ಬಂತು? ಯಾರಾದರೂ ಪ್ರಗತಿಪರ ರೈತರ ತೋಟದಲ್ಲಿ ಏನಾದರೂ ಭೇಟಿ ಕೊಟ್ಟು ನೋಡಿ ಅನುಭವ ತಗೊಂಡ್ರೆ, ಅಥವಾ ಯಾರಾದರೂ ತೋಟಗಾರಿಕೆ ಅಧಿಕಾರಿಗಳನ್ನ ಅಥವಾ ವಿಜ್ಞಾನಿಗಳ ಸಲಹೆ ಸೂಚನೆ ಮೇರೆಗೆ ಈ ತರ ಪದ್ಧತಿಗಳನ್ನ ಅಳವಡಿಸಿಕೊಂಡ್ರೆ ಅಂತ ಹೇಳ್ತೀರಾ? ಹೌದು, ನನಗೆ ಸಾಗರದಲ್ಲಿ ಅಮಾನುಲ್ಲಾ ಖಾನ್ ಅಂತೇಳಿ ಒಬ್ರು ರೈತರು ಪರಿಚಯ ಆದ್ರು. ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಒಂದು ಫಂಕ್ಷನ್ ಮಾಡಿದ್ರು ಕೆ ಬೇವಿನಹಳ್ಳಿಯಲ್ಲಿ. ಆಗ ವೇಣುಗೋಪಾಲ್ ಅಂತೇಳಿ ಒಬ್ರು ಸೈಂಟಿಸ್ಟ್ ಬಂದಿದ್ರು. ಆ ವೇಣುಗೋಪಾಲ್ ಸರ್ ಜೊತೆಗೆ ನನಗೆ ಕಾಳುಮೆಣಸು ಕೊಟ್ಟಂತ ಗಿರೀಶ್ ಹೆಗಡೆ ಅನ್ನೋರು ಸಹಿತ ಸಹ್ಯಾದ್ರಿ ಫಾರಂ ಇಂದ ಅವರು ಬಂದಿದ್ರು. ಅವರೆಲ್ಲ ನಮ್ಮ ತೋಟ ಭೇಟಿ ಕೊಟ್ಟಾಗ ನೀನು ನಿಜಕ್ಕೂ ಬಹಳ ಚೆನ್ನಾಗಿ ಮಾಡಿದೀಯ, ಇನ್ನು ಈ ತರ ಮಾಡಬೇಕು, ನಿನಗೇನಾದ್ರೂ ಒಂದು ಸಲಹೆ ಸಹಕಾರಗಳು ಬೇಕು ಅಂದ್ರೆ ಈ ನಂಬರ್ಗೆ ಫೋನ್ ಮಾಡೋ ಅಂತೇಳಿ ಅವ್ರು ಫೋನ್ ನಂಬರ್ ಕೊಟ್ರು. ಅವತ್ತಿಂದನೂ ಸಹಿತ ಅವರ ತೋಟಗಳಿಗೂ ಭೇಟಿ ಕೊಟ್ಟ ಮೇಲೆ ನಾನು ಯಾಕೆ ಇವ್ರ ತರನೇ ಮಿಶ್ರ ಬೆಳೆ ಬೇಸಾಯನ ಯಾಕೆ ಮಾಡಬಾರ್ದು, ಬಹು ಬೆಳೆ ಪದ್ಧತಿ ಯಾಕೆ ಮಾಡಬಾರ್ದು ಅನ್ನೋ ಒಂದು ಆ ಒಂದು ಸಂಕಲ್ಪದಿಂದ ಈಗ ಇನ್ನೂ 2-3 ವೆರೈಟಿಗಳನ್ನ ಹಾಕ್ಬೇಕು ಅಂತ ಚಿಂತನೆಯಲ್ಲಿ ಇದ್ದೀನಿ. ಈಗ ಸಾಕಷ್ಟು ನಾವು ನೋಡ್ತೀವಿ ಅಡಿಕೆ ಒಳಗಡೆ ಅಂತರ ಬೆಳೆಯಾಗಿ ವೀಳ್ಯದೆಲೆ ಬೆಳೀತಾರೆ, ಪಪ್ಪಾಯ ಬೆಳೀತಾರೆ, ಬಾಳೆ ಬೆಳೀತಾರೆ, ಈ ತರ ಸಾಂಬಾರ್ ಪದಾರ್ಥಗಳು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಒಂದು ವಿಚಾರ ಹೇಳ್ಬೇಕು ಅನ್ನೋದಾದ್ರೆ ನಮ್ಮ ರೈತರು ಈಗ ನೋಡ್ರಿ, ಟೊಮಾಟೊ ಬಾಳೆ ಇರ್ಬೋದು, ಟೊಮಾಟೊ ಇರ್ಬೋದು, ಈ ತರ ಪಪ್ಪಾಯ ಇರ್ಬೋದು, ಇದೇ ಈ ತರದ ಬೆಳೆಗಳನ್ನ ನಾವು ಇಟ್ಟು ಮಾರ್ಲಿಕ್ಕೆ ಆಗಲ್ಲ. ನಮ್ಮ ಉದ್ದೇಶ ಏನು ಅಂದ್ರೆ ಒಬ್ಬ ರೈತ ತಾನು ಬೆಳೆದಂತ ಬೆಳೆಯನ್ನ ಬೆಳೆದ ಮೇಲೆ ಸಂಸ್ಕರಣೆ ಮಾಡಿ ಅದನ್ನ ತನ್ನ ಮನೆಯಲ್ಲಿ ಅವರು ಶೇಖರಣೆ ಮಾಡಿ ಇಟ್ಕೊಂಡು ತನಗೆ ಬೇಕಾದಾಗ ಮಾರಾಟ ಮಾಡತಕ್ಕಂತ ಪದ್ಧತಿಯನ್ನ ಯಾವತ್ತೂ ಅವನು ಅನುಸರಿಸ್ಕೊಂಡ್ಬಿಡ್ತಾನಲ್ಲ, ಬೆಲೆ ಬಂದಾಗ ಮಾರ್ಬೇಕು. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ನಾವು ಬೆಳೆದಂತದ್ದು ವರ್ಷಗಟ್ಟಲೆ ಕಷ್ಟಪಟ್ಟು ಬೆಳೆದಂತದ್ದು ಅರ್ಧ ಗಂಟೆಯಲ್ಲಿ ಅವ್ನು ಲಾಭ ತಗೊಳ್ತಾನೆ ಮಧ್ಯವರ್ತಿಗಳ. ಹೌದು, ಈ ಉದ್ದೇಶಕ್ಕೋಸ್ಕರ ನಾನು ಇಟ್ಟು ಮಾರತಕ್ಕಂತ ಒಂದು ವ್ಯವಸ್ಥೆ ಯಾವ್ದ್ರಲ್ಲಿದೆ, ಕಾಳುಮೆಣಸು ಇಡ್ಬಹುದು, ಜಾಯಕಾಯಿ ಇಡ್ಬಹುದು, ಏಲಕ್ಕಿ ಇಡ್ಬಹುದು, ಅಡಿಕೆ ಇಡ್ಬಹುದು, ಪ್ರತಿಯೊಂದನ್ನು ಇಟ್ಟು ಮಾರತಕ್ಕಂತ ಒಂದು ವ್ಯವಸ್ಥೆ. ಈ ಕಾಫಿ ಹಾಕಿದ್ದೀನಿ, ಕಾಫಿನೂ ಸಹಿತ ನಾವು ಡ್ರೈ ಮಾಡಿ ಇಡಬಹುದು. ಆ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಇದೇ ತರನೇ ಯೋಚನೆ ಮಾಡಿದ್ರೆ ಒಳ್ಳೇದಂತ ನನ್ನ ಅನಿಸಿಕೆ. ಪ್ರತಿಯೊಬ್ಬರು ಈ ತರ ಯೋಚನೆ ಮಾಡ್ಬೇಕು. ಹೌದು, ಈಗ ನೀವ್ ಹೇಳ್ದಂಗೆ ನಾವು ಪಪ್ಪಾಯ ಹಾಕ್ಬಹುದು, ಬಾಳೆ ಹಾಕ್ಬಹುದು, ಅದೇನಂದ್ರೆ ಈ ವಾರ ಮಾರ್ಲಿಕ್ಕೆ ಆಗಲ್ಲ ಅಂದ್ರೆ ನೆಕ್ಸ್ಟ್ ಮುಂದೆ ವಾರ ಅಂತ ಮಾರ್ಲೇಬೇಕು, ಇಲ್ಲಾಂದ್ರೆ ಹಣ್ಣಾಗಿ ಕೊಳತು ಉದುರು ಹೋಗ್ಬಿಡುತ್ತೆ. ಹಂಗಾಗ್ಬಿಟ್ಟು ಮಧ್ಯವರ್ತಿಗಳು, ನಮ್ಗೆ ಪಪ್ಪಾಯ ಅಂದ್ರೆ ರೈತನ ಹತ್ರ 10 ರೂಪಾಯಿ ತಗೊಂಡ್ರೆ ಅವ್ನು 30 ರೂಪಾಯಿ ಮಾರಾಟ ಮಾಡ್ತಾನೆ, ರೈತಿಗಿನ 2 ಪಟ್ಟು ಲಾಭ ಮಧ್ಯವರ್ತಿಗಳಿಗೆ ಸಿಗ್ತದೆ. 10 ಪಟ್ಟು ಸಿಗುತ್ತೆ. ಹೌದು, ಇದ್ರೆ ಅಡಿಕೆ ಎಲ್ಲ ಗಿಡಗಳು ಅಲ್ಲಿ ಎಷ್ಟು ವರ್ಷ ಆಯ್ತು ಸರ್? ಅಡಿಕೆ ತೋಟ 25 ವರ್ಷ. 25 ವರ್ಷ. ಇವೆಲ್ಲ ಸಾಂಬಾರು ಬೆಳೆಗಳು, ಅಂತರ ಬೆಳೆಗಳು ಬೆಳಿಲಿಕ್ಕೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ನೀವು? ನಾನು ಸುಮಾರು 2000 ಇಸ್ವಿಯಿಂದ ಇದೇ ಒಂದು ಚಿಂತನೆಯಲ್ಲಿದ್ದೆ. ನನಗೆ ಸುಮಾರು 2013-14 ಒಂದು ಕ್ಲಸ್ಟರ್ ಅಂತೇಳಿ ಇದನ್ನ ತಂದ್ರು, ಕಾಳುಮೆಣಸನ್ನ ಒಂದು ಕ್ಲಸ್ಟರ್ ಮಾಡಿ ನನ್ನ ಜೊತೆಗೆ ಒಂದು 25-30 ಜನ ರೈತರನ್ನ ಸಂಘಟನೆ ಮಾಡಿ ಈ ತರ ಕಾಳುಮೆಣಸು ಹಾಕೋಣ ಅಂತೇಳಿ ಪ್ರತಿಯೊಬ್ಬರನ್ನು ಒಂದು ಕೂಡಿಸಿ ಆ ಸರ್ಕಾರದ ಒಂದು ಸಹಾಯಧನದಿಂದ, ನಮ್ಮ ತೋಟಗಾರಿಕೆ ಇಲಾಖೆಯವರ ಒಂದು ಸಹಕಾರದಿಂದ ಅಷ್ಟರಿಗೂ ನಾನು ಕಾಳುಮೆಣಸು ಹಾಕಕ್ಕೆ ಪ್ರೇರಣೆ ಕೊಟ್ಟೆ. ಪ್ರತಿಯೊಬ್ಬರು ಹಾಕಿದ್ರು, ಆದರೆ ನಿರ್ವಹಣೆಯಲ್ಲಿ ಸ್ವಲ್ಪ ತೊಂದರೆ ಆಗಿ ಅಲ್ಪ ಸ್ವಲ್ಪ ಹಾಳಾಗಿದ್ದು ಉಂಟು. ಈಗ ನಿಮ್ಮ ತೋಟಕ್ಕೆಲ್ಲ ನೀರು ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ರಿ? ಬೋರ್ವೆಲ್ ಇದೆ, ಎಲ್ಲ ಡ್ರಿಪ್ ಮಾಡ್ಕೊಂಡಿದ್ರ? ಇಲ್ಲ, ಸ್ಪ್ರಿಂಕ್ಲರ್ ಇದೆ. ಸ್ಪ್ರಿಂಕ್ಲರ್ ಇದೆ. ಈಗ ಕೆಲವು ರೈತರೆಲ್ಲ ಡ್ರಿಪ್ ಅಲ್ಲಿ ನೀರು ನಿರ್ವಹಣೆ ಮಾಡ್ತಾರೆ, ಕೆಲವರೆಲ್ಲ ಆ ನೀರು ಕೊಡ್ತಾರೆ, ನೀರು ಜಾಸ್ತಿ ಇದ್ದಂತಾರೋ, ನೀವು ಸ್ಪ್ರಿಂಕ್ಲರ್ ಅಳವಡಿಸ್ಕೊಂಡಿದ್ರೆ ಏನು ಉದ್ದೇಶದಿಂದ ಈ ತರ ಮಾಡಿದ್ರಿ? ನಾನು ಮೊದಲೇ ಡ್ರಿಪ್ ಅನ್ನೇ ಅಳವಡಿಸಿದ್ದೆ, ಅದಾದ್ಮೇಲೆ ಮೈಕ್ರೋ ಸ್ಪ್ರಿಂಕ್ಲರ್ ಅಂತ ಮಾಡಿದೆ, ಅದಾದ್ಮೇಲೆ ಒಂದು ಮೀಡಿಯಂ ಸ್ಪ್ರಿಂಕ್ಲರ್ ಮಾಡಿದ್ದೀನಿ. ಇದ್ರ ಉದ್ದೇಶ ಏನು ಅಂತಂದ್ರೆ, ನನ್ನ ಭೂಮಿ ಯಾವಾಗಲೂ ಒಂದು ಮಾಯಿಶ್ಚರ್ ಕಂಡೀಷನ್ ಆಗಿರ್ಬೇಕು. ಡ್ರಿಪ್ ಆದ್ರೆ ಒಂದು ಭಾಗದಲ್ಲಿ ಅಷ್ಟೇ ನೆಂದಿರುತ್ತೆ, ಅಷ್ಟು ಹೊಲ ನೆನ್ಸಕ್ಕಾಗಲ್ಲ. ಆಮೇಲೆ ಪ್ರತಿ ಒಂದು, ಈ ನನ್ನ ಬಹುಬೆಳೆ ಪದ್ಧತಿ ಆಗಿರೋದ್ರೆ ಪ್ರತಿ ಒಂದು ಗಿಡಕ್ಕೂ ನೀರು ಬೇಕು. ಆಮೇಲೆ ಒಂದು ಗಿಡಗಳಿಗೆ ಮೇಲಿನಿಂದ ನೀರು ಬಿದ್ದಾಗ ಅದರಲ್ಲಿ ಆಗ್ತಕ್ಕಂತ ಒಂದು ಬದಲಾವಣೆನೆ ಬೇರೆ. ಈ ಒಂದು ಉದ್ದೇಶ ಇಟ್ಕೊಂಡು ನಾನು ಸ್ಪ್ರಿಂಕ್ಲರ್ ಹೋದೆ. ಸರ್, ಈಗ ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನ ಅಳವಡಿಸಿಕೊಂಡಿದ್ರೆ ಅಡಿಕೆ ಮಧ್ಯದಲ್ಲಿ ಅಂತರ ಬೆಳೆಗಳನ್ನ, ಇವಕ್ಕೆಲ್ಲ ಮೇಲ್ಗೊಬ್ಬರ ಬೇಕಾಗುತ್ತೆ, ವರ್ಷಕ್ಕೊಂದ್ಸರಿ 2 ಸರಿ ಎಲ್ಲ ಮೇಲ್ಗೊಬ್ಬರ ಬೇಕಾಗುತ್ತೆ. ಮೇಲ್ಗೊಬ್ಬರಕ್ಕೆಲ್ಲ ನೀವು ಏನಾದ್ರೂ ಜಾನುವಾರುಗಳ ಸಾಕಾಣಿಕೆ ಮಾಡಿದ್ರೆ ಅಥವಾ ಹೊರಗಡೆಯಿಂದ ಏನಾದ್ರೂ ಮೇಲ್ಗೊಬ್ಬರ ಅನ್ಕೊಂಡು ಕಾಣ್ತೀರಾ? ಇಲ್ಲ, ನಮ್ಮಲ್ಲೇ ಜಾನುವಾರುಗಳಿವೆ, ಆ ಜಾನುವಾರದಿಂದ ನಾನು ಕಾಂಪೋಸ್ಟ್ ರೆಡಿ ಮಾಡ್ತೇನೆ. ಕಾಂಪೋಸ್ಟ್ ರೆಡಿ ಮಾಡುವಾಗೂ ಒಂದು ಪ್ರೊಸೆಸ್ ಮಾಡ್ತಾ ಇರ್ತೀವಿ, ಅದರಲ್ಲಿ ಟ್ರೈಕೋಡರ್ಮಸ್, ಸೂಡೋಮನಸ್ ಈ ತರದ ಒಂದು ಸೂಕ್ಷ್ಮಾಣು ಜೀವಿಗಳನ್ನು ಸಹಿತ ಅದರಲ್ಲಿ ಹಾಕ್ಬಿಟ್ಟು ಅದನ್ನ ನಾವು ಎನ್ರಿಚ್ ಮಾಡಿ, ಅಂದ್ರೆ ಮಲ್ಟಿಪ್ಲೈ ಆಗುತ್ತಲ್ಲ, ಅಭಿವೃದ್ಧಿ ಮಾಡಿಬಿಟ್ಟು ಅದನ್ನ ನಾವು ಹಾಕೋದ್ರಿಂದ 10 ಲೋಡ್ ನಾವು ತಿಪ್ಪೆ ಗೊಬ್ಬರ ಏರೋದಕ್ಕಿಂತ 2 ಲೋಡ್ನಲ್ಲಿ ನಾನು 2 ಎಕರೆಗೆ ಮೇಂಟೈನ್ ಮಾಡಬಹುದು. ಮೇಂಟೈನ್ ಮಾಡ್ತೀರ. ಮೇಲಾಗಿ ನೀವು ಮೊದಲೇ ಹೇಳ್ದಂಗೆ ಟ್ರೆಂಚ್ ಓಡಿಸಿರೋದ್ರಿಂದ ಸಾಕಷ್ಟು ಗೊಬ್ಬರ ಅಲ್ಲೇ ನಿಮಗೆ ಉತ್ಪಾದನೆ ಆಗೋದ್ರಿಂದ ಹೆಚ್ಚು ಗೊಬ್ಬರ ಬೇಡೋದಿಲ್ಲ, ಹೊರಗಡೆಯಿಂದ ಗೊಬ್ಬರ ಬೇಡಲ್ಲ. ಬೇಡಲ್ಲ. ಅಡಿಕೆ ಎಲ್ಲ ಯಾವ ರೀತಿ ಇಳುವರಿ ಬರ್ತಾ ಇದೆ ಸರ್? ಅಡಿಕೆ ನಾವೆಲ್ಲ ಕಾಯಿ ತೂಕ ಕೊಟ್ಬಿಡ್ತೀವಿ, ನೀವೇ ಸುಲಿಸಿ? ನಾವೇನು ಸುಲಿಸಿ ಬೇಯಿಸಲ್ಲ. ನಂದು 2 ಎಕರೆಗೆ 150-160 ಕ್ವಿಂಟಲ್ ಹಸಿ ಅಡಿಕೆ ಆಗುತ್ತೆ. ಹಸಿ ಅಡಿಕೆ ಆಗುತ್ತೆ. ಅದನ್ನ ಯಾವ ರೀತಿ ಕೊಡ್ತಾರೆ? ಕೆಲವು ರೈತರು ಏನಂದ್ರೆ 1 ಕ್ವಿಂಟಲ್ ಅಡಿಕೆಗೆ 14 ಕೆಜಿ, 14.5 ಕೆಜಿ, 15 ಕೆಜಿ ಒಣ ಅಡಿಕೆ ಇಸ್ಕೊಂತಾರೆ. ಇನ್ನು ಕೆಲವರು ಹಸಿ ಕಾಯಿನೇ ಎಷ್ಟು 5,000 ರೂಪಾಯಿ, 6,000 ರೂಪಾಯಿ, 7,000 ರೂಪಾಯಿ ಕ್ವಿಂಟಲ್ ಮಾರಾಟ ಮಾಡ್ತಾರೆ. ನೀವ್ ಯಾವ ತರ ಮಾಡ್ತಾ ಇದ್ರಿ? 1 ಕ್ವಿಂಟಲ್ ಹಸಿ ಅಡಿಕೆಗೆ 13 ಕೆಜಿ ಒಣ ಅಡಿಕೆ ಕೊಡ್ತಾರೆ. ಒಣ ಅಡಿಕೆ ಇಸ್ಕೊಂತಾರೆ. ಹೌದು. ಅಂದ್ರೆ ಈ ತರ ಮಾಡೋದ್ರಿಂದ ನಿಮ್ಗೂ ನಷ್ಟ ಆಗಲ್ಲ, ಅವ್ರ ವ್ಯಾಪಾರಸ್ಥರಿಗೂ ನಷ್ಟ ಆಗಲ್ಲ? ಇಲ್ಲ, ನಮಗೆ ಕೂಲಿ ಆಳುಗಳ ಕೆಲಸಗಾರರ ನಮ್ಮ ಕೆಲಸಕ್ಕೆ ತೊಂದರೆ ಇರೋದ್ರಿಂದ ಇದು ನಮಗೆ ಲಾಭದಾಯಕ ಅನಿಸುತ್ತೆ. ಲಾಭದಾಯಕ ಅನಿಸುತ್ತೆ. ಒಳ್ಳೆ ಗುಣಮಟ್ಟದ ಅಡಿಕೆ ಕೊಡ್ತಾರ ಅವರು ನಿಮಗೆ? ಕೊಡ್ತಾರೆ. ಈಗ ನಿಮ್ಗೆ 13 ಕೆಜಿ ಕೊಡ್ರೆ, 1 ಕ್ವಿಂಟಲ್ ಅಡಿಕೆ ಅಂತ ಅವ್ರಿಗೆ ಏನಾದ್ರೂ ಸ್ವಲ್ಪ ಉಳಿಬೇಕಲ್ಲ, ಅವ್ರಿಗೆ ಎಷ್ಟು ಉಳಿತಾಯ ಆಗುತ್ತೆ? ನಮ್ಮ ಭೂಮಿಯಲ್ಲಿ 25 ವರ್ಷದ ನಮ್ಮ ತೋಟದಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ 17 ಕೆಜಿ, 17.5 ಕೆಜಿ 1 ಕ್ವಿಂಟಲ್ ಹಸಿ ಅಡಿಕೆಗೆ ಅಡಿಕೆ ಬರುತ್ತೆ. ಇನ್ನು ಉಳಿದಂತದ್ದು ನಮಗೆ 13 ಕೆಜಿ ಕೊಟ್ರೆ ಇನ್ನು ಉಳಿದಂತದ್ದು ಅವ್ರ ಖರ್ಚು, ಅವ್ರ ಲಾಭ ಅದರಲ್ಲಿ ಮೇಂಟೈನ್ ಆಗುತ್ತೆ. ಈಗ ಎಲ್ಲ ಅಡಿಕೆ ಏನ್ ರೇಟ್ ಇದೆ ಸರ್? ಈಗ 49,200-300 ಇದೆ. ನೀವೆಲ್ಲ ಅವ್ರು ಕೊಟ್ಟ ನಂತರ ಅವಾಗಲೇ ಮಾರಾಟ ಮಾಡ್ತಾರೆ, ಏನಾದ್ರೂ ಸ್ಟಾಕ್ ಮಾಡಿ ಸ್ವಲ್ಪ? ಇಲ್ಲ, ನಾನು ಹೇಳಿದ್ನಲ್ಲ ಮೊದ್ಲೇ ನಿಮಗೆ, ಪ್ರತಿಯೊಂದನ್ನು ನಾವು ಇಟ್ಟು ಮಾರತಕ್ಕಂಥ ವ್ಯವಸ್ಥೆಯಲ್ಲೇ ಇದ್ದೀವಿ. ತಕ್ಷಣ ಬೆಳೆ ಬಂದ ತಕ್ಷಣ ಯಾವುದನ್ನು ಮಾರಲ್ಲ. ನೀವು ಆ ಥರ ಶೇಖರಿಸಿಟ್ಟಾಗ ಗುಣಮಟ್ಟ ಹಾಳಾಗೋದಾಗಿರ್ಬೋದು ಅಥವಾ ತೂಕದಲ್ಲಿ ಕಡಿಮೆ ಆಗೋದಾಗಿರ್ಬೋದು, ಈ ಥರ ಏನಾದರೂ ವ್ಯತ್ಯಾಸ ಆಗುತ್ತಾ? ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಈಗ ಅವರು ಕೊಟ್ಟಾಗಿರ್ತಕ್ಕಂಥ ತೂಕಕ್ಕೂ ನಾವು ಕೊಟ್ಟಾಗಿರ್ತಕ್ಕಂಥ ತೂಕಕ್ಕೂ ಸ್ವಲ್ಪ ಕಮ್ಮಿ ಆಗ್ಬೋದು. ಅಡಿಕೆ ನಾವು ಕೊಡ್ತಕ್ಕಂಥ ಯಾವ ಕಾಲ ಇರುತ್ತಲ್ಲ ಆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಕೊಡ್ತಕ್ಕಂಥದ್ದು ಒಳ್ಳೆ ಬೇಸಿಗೆ ಕಾಲದಲ್ಲಾದರೆ ಆ ಅಡಿಕೆ ತೂಕ ಕಮ್ಮಿ ಆಗುತ್ತೆ. ನಾನು ನೆಕ್ಸ್ಟ್ ಮಳೆಗಾಲಕ್ಕೆ ಕೊಟ್ಟೆ ಅಂದರೆ ಮತ್ತೆ 100-200 ಗ್ರಾಮ್ ಜಾಸ್ತಿ ಆಗುತ್ತೆ. ಮಾಯಿಶ್ಚರ್ ಅದು ಇದು ಮಾಡ್ಕೊಂಡೆ ಅಬ್ಸರ್ವ್ ಮಾಡುತ್ತೆ. ಒಟ್ಟಾರಿಯಾಗಿ ಅಡಿಕೆ ಬೆಳೆ ಲಾಭ ತಂದ್ಕೊಡ್ತದೆ. ಮತ್ತೆ ಅಡಿಕೆ ಒಳಗಡೆ ಎಲ್ಲ ಈ ಸಾಂಬಾರ್ ಬೆಳೆಗಳು ಅಂತರ ಬೆಳೆಗಳು ಅಳವಡಿಸ್ಕೊಂಡಿದ್ರ ನಾಟಿ ಮಾಡಿದ್ರ ಅಂತಂದ್ರೆ ಇವೆಲ್ಲ ಸಸಿಗಳು ಎಲ್ಲಿಂದ ತಗೊಂಬಂದ್ರಿ? ಕಾಳುಮೆಣಸನ್ನ ನಾನು ಸಾಗರದಿಂದ ತಂದೆ. ಸಾಗರದಿಂದ ಅಕ್ರೆ ಅಂತೇಳಿ ಸಹ್ಯಾದ್ರಿ ಫಾರಂ ಅಂತ ಗಿರೀಶ್ ಹೆಗಡೆ ಅಂತ ಅವ್ರ ಹತ್ರ ತಂದೆ. ಒಳ್ಳೆ ಗುಣಮಟ್ಟದ ಒಳ್ಳೆ ತಳಿ ಕೊಟ್ರು. ಪಣಿಯೂರು 1 ಇದೆ, ಪಣಿಯೂರು 2 ಇದೆ, ಪಣಿಯೂರು 5 ಇದೆ, ಕರಿಮುಂಡ, ನೀಲಿಮುಂಡ, ಈ ತರ ಒಂದು ಸುಮಾರು ಒಂದು 10-15 ಜಾತಿಯ ಒಂದು ಕಾಳುಮೆಣಸಿನ ಬಳ್ಳಿ ಇದೆ ನಮ್ಮಲ್ಲಿ. ಕಾಳುಮೆಣಸು ತುಂಬಾ ಸೂಕ್ಷ್ಮ ನಿರ್ವಹಣೆ, ನೀರು ಜಾಸ್ತಿ ಆದ್ರೂ ಕಷ್ಟ ಅಂತೆಲ್ಲ ಹೇಳ್ತಿರ್ತಾರೆ, ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ಬೇಕಾಗತ್ತೆ. ನಿಜ, 100-100 ನಿಜ. ಯಾಕಂದ್ರೆ ಕಾಳುಮೆಣಸಿನ ಬೇರು ಯಾವ ಒಂದು ಇದರಲ್ಲಿರುತ್ತೆ ಅಂದ್ರೆ ಅಬ್ಬೆ ಏನು ಪರೆ ಕಟ್ಟದಲ್ಲ, ಆ ಪರೆ ಟೈಪೇ ಭೂಮಿ ಮೇಲ್ಗಡೆ 1-1.5 ಇಂಚ್ ಒಳಗಡೆನೆ ಇರುತ್ತೆ. ಒಂದು ಸಣ್ಣ ಒಂದು ಗುದ್ಲಿಯಿಂದ ಗಾಯ ಮಾಡಿದ್ರು ಅಲ್ಲಿಂದ ರೋಗ ಬಾಧೆ ಕಂಟಿನ್ಯೂ ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗಾಗಿ ಕಲ್ಟಿವೇಶನ್ 0 ನಮ್ದು. ಯಾವುದು ಬೇಸಾಯ ಮಾಡಲ್ಲ. ಏನೇ ಒಂದು ಅದಕ್ಕೆ ಸೆಕೆಂಡರಿ ಫುಡ್ ಆಗ್ಬೋದು, ನ್ಯೂಟ್ರಿಯೆಂಟ್ಸ್ ಆಗ್ಬೋದು, ಏನೇ ಕೊಟ್ಟರು ಮೇಲೆ ಕೊಡ್ತೀವಿ ಅಥವಾ ಡೈಲ್ಯೂಟ್ ಮಾಡಿಕೊಡ್ತೀವಿ, ನೀರಲ್ಲಿ ಕರಗಿಸ್ಕೊಡ್ತೀವಿ. ಅದರಿಂದ ಯಾವ ತೊಂದರೆನೂ ಆಗಲ್ಲ. ಈ 0 ಕಲ್ಟಿವೇಶನ್ ಮಾಡೋದ್ರಿಂದ ಸಾಕಷ್ಟು ಕಳೆ ಬಿಡುತ್ತೆ ತೋಟದಲ್ಲಿ. ಕಳೆನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಅದನ್ನ ನಾವು ಕಳೆ ಅಂತ ಅನ್ಕೊಳ್ಳೋದೇ ಅಲ್ಲ, ಅದು ಒಂದು ನಮಗೆ ಫ್ರೀಯಾಗಿ ಬರ್ತಕ್ಕಂಥ ಗೊಬ್ಬರ ಅಂತದೆ. ಅದನ್ನ ನಾವು ಬ್ರಷ್ ಕಟ್ಟರ್ನಲ್ಲಿ ಕಟ್ ಮಾಡಿ ಹಾಕಿದಾಗ ಅದು ಮತ್ತೆ ನಮಗೆ ಮತ್ತು ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಒಂದು ಮೆಥಡ್ ಅಲ್ಲೇ ನಾವು ಇದುವರೆಗೂ ಮಾಡ್ಕೊಂತ ಬಂದ್ವಿ. ಮತ್ತೆ ಈ ಜಾಯಿಕಾಯಿ ಅವನು ಬೆಳೀತಾ ಇದ್ರೆ ಅವೆಲ್ಲ ಎಷ್ಟು ಗಿಡ ಹಾಕಿದ್ರ? ಸುಮಾರು ನಮ್ಮಲ್ಲಿ ಜಾಯಿಕಾಯಿ ಒಂದು 80-85 ಗಿಡ ಇದೆ. ಈ ವರ್ಷದಿಂದ ಫಸಲು ಸ್ಟಾರ್ಟ್ ಆಗ್ತಾ ಇದೆ. ಎಷ್ಟು ವರ್ಷ ಬೇಕಾದ ಫಸಲು ಸ್ಟಾರ್ಟ್ ಆಗ್ಲಿಕ್ಕೆ? 5-6 ವರ್ಷ ಬೇಕು. 5-6 ವರ್ಷ ಬೇಕು. ಬೀಜ ಸಸಿ ಆದ್ರೆ, ಗ್ರಾಫ್ಟೆಡ್ ಆದ್ರೆ 2-3 ವರ್ಷಕ್ಕೆ ಬರುತ್ತೆ. ಮತ್ತೆ ಅರಣ್ಯ ಬೆಳೆಗಳಂದ್ರೆ ತ್ಯಾಗ ಹಾಕಿದೀವಿ ಅಂತಂದ್ರೆ ಸುತ್ತ ಬಾರ್ಡರ್ಗೆ ಹಾಕಿರೋದು. ಅದ್ರ ತೆಂಗಿನ ಮಧ್ಯೆ ಇರೋದ್ರಿಂದ ಈಗ ಮತ್ತೆ ಅದನ್ನ ಪ್ರೂನಿಂಗ್ ಮಾಡೋದು ಅವೆಲ್ಲ ಕಷ್ಟ ಅಂತೇಳಿ ಅದನ್ನು ಸಹಿತ ತೆಗಿಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಮತ್ತೆ ಇನ್ನು ಬೇರೆ ಯಾವ ಅರಣ್ಯ ಬೆಳೆಗಳೇನು ಬೆಳೀತಾ ಇಲ್ಲ? ಎಬ್ಬೇವಿದೆ. ಅದನ್ನ 4-5 ವರ್ಷಕ್ಕೊಂದ್ಸಲ ಕಟಿಂಗ್ ಮಾಡಿಸ್ತೀವಿ. ತೋಡ ಸುತ್ತ ಏನಾದ್ರೂ ತೆಂಗು ಅವನ್ನೆಲ್ಲ ಹಾಕಿದ್ರೆ? ತೆಂಗು 65 ಗಿಡ ತೆಂಗಿದೆ. ಅದು ಮನೆಗೆ ಸಾಕಾಗುತ್ತಾ ಅಥವಾ ನೀವು ಒಂದು ಮಾರಾಟ ಮಾಡ್ತೀರ? ಇಲ್ಲ, ಅದನ್ನ ನಾನು ಈಗ 4 ವರ್ಷದ ಕೆಳಗೆ ಹಾಕಿದ್ರಿ. ಈಗ ಅದರದ್ದು ಒಂದು ಪದ್ಧತಿ ಇದೆ, ಏನಂದ್ರೆ ಅಡಿಕೆ ಹಾಕಿದ ತಕ್ಷಣ ನಾವು ತೆಂಗು ಹಾಕಿದ್ರೆ ತೆಂಗು ಮೇಲೆ ಹೋಗಿ ಅಡಿಕೆಗೆ ಬಾಧೆ ಕೊಡುತ್ತೆ. ಸುಮಾರು 20 ವರ್ಷ ಆದ್ಮೇಲೆ ನಾನು ತೆಂಗು ಹಾಕಿರೋದು. ಈಗ ಅದಕ್ಕೂ ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು ಏನಂದ್ರೆ ಅಡಿಕೆ ಈಗ ಆಗ್ಲೇ ನಂದು 45-50 ಮೇಲಿದೆ. ತೆಂಗು ಈಗ ಅದಕ್ಕೆ ಯಾವುದೇ ಒಂದು ತೊಂದರೆ ಕೊಡಲ್ಲ, ಅದರ ಉಪದ್ರ ಏನಿಲ್ಲ. ಆ ಉದ್ದೇಶದಿಂದ ಲೇಟ್ ಆಗಿ ನಾನು ತೆಂಗು ಹಾಕಿದೆ. ಇದು ನನ್ನ ಸ್ವಂತ ಅನುಭವ. ತೆಂಗೆಲ್ಲ ಕಾಯಿ ಮಾರಾಟ ಮಾಡ್ತಾರೆ, ಕೊಬ್ಬರಿ ಮಾಡಿ ಮಾರಾಟ ಮಾಡಿ? ಇಲ್ಲ, ಈಗ 4 ವರ್ಷ ಆಗಿದೆ, ಇನ್ನು ಸ್ಟಾರ್ಟ್ ಆಗುತ್ತೆ. ಈಗ ಈ ಸಾಂಬಾರ್ ಬೆಳೆಗಳೆಲ್ಲ ಅಲ್ಲೇ ಫಸಲು ಸ್ಟಾರ್ಟ್ ಆಗಿದೆಯಾ? ಬಂದಿದೆ, ಬರ್ತಾ ಇದೆ. ಕಾಳುಮೆಣಸು ಇದು ಏಲಕ್ಕಿ ಹಾಕಿದ್ರ? ಏಲಕ್ಕಿ ಇದೆ, ಸ್ವಲ್ಪ ಇದೆ. ಅದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕನ್ನೋ ಉದ್ದೇಶ ಏನಾದ್ರೂ ಇದೆಯಾ? ಏಲಕ್ಕಿ ನಮಗೆ ಅಷ್ಟೊಂದು ಲಾಭದಾಯಕವಾಗಿ ಸಿಗಲ್ಲ, ಯಾಕಂದ್ರೆ ಅದಕ್ಕೆ ಲೇಬರ್ ಕಾಸ್ಟೇ ಬಹಳ ಆಗುತ್ತೆ. ಹಂಗಾಗಿ ಆದಷ್ಟು ನಾನು ಕೂಲಿಯರ್ ಕಡಿಮೆ ಬೇಡ ಅಂತ ಬೆಳೆಗಳನ್ನ ಬೆಳಿಬೇಕನ್ನೋ ಉದ್ದೇಶ. ಈಗ ಕಾಳುಮೆಣಸು ನೋಡ್ರಿ, ನಮಗೆ ಅರಿಯಕ್ ಬರ್ಲಿಲ್ಲ ಅಂತಂದ್ರೆ ಅದನ್ನ ನೆಲದ ಮೇಲೆ ಸ್ವಲ್ಪ ಪಾಟ್ಗಳು ಹಾಕಿದ್ವಿ ಅಂದ್ರೆ ಬಿದ್ದಂತದನ್ನ ಆರಿಸ್ಕೊಂಡು ಬರ್ಬೋದು. ಕಾಫಿ ನಾವೇ ಹಾರ್ವೆಸ್ಟ್ ಮಾಡಬಹುದು, ಜಾಯಿಕಾಯಿ ಮನೆಯವರೇ ಮಾಡಬಹುದು, ಯಾರನ್ನು ಕಾಯಂತ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾವು ಆದಷ್ಟು ಕಾರ್ಮಿಕರನ್ನ ಕಮ್ಮಿ ಇದರಲ್ಲಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಅಡಿಕೆ ಒಳಗಡೆ ಈ ಅಂತರ ಬೆಳೆಗಳು ಸಾಂಬಾರ್ ಬೆಳೆಗಳು ಹೆಚ್ಚಾಗಿ ಮಲೆನಾಡಿನ ಪ್ರದೇಶದಲ್ಲಿ ಬೆಳೆಯುವಂತ ಬೆಳೆಗಳು ನಿಮ್ಮ ಒಂದು ವಾತಾವರಣದಲ್ಲಿ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ, ಹೊಂದ್ಕೊಂಡಿದೆ ಬೆಳೆ? ಮಲೆನಾಡಿನಿಂದ ಬಂದಂತ ರೈತರು ಸುಮಾರು ಜನ ನನ್ನ ತೋಟಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವ್ರು ಹೇಳೋದೇನು ಅಂದ್ರೆ ಅವರಲ್ಲಿರ್ತಕ್ಕಂತ ಒಂದು ವಾತಾವರಣಕ್ಕೂ ನಮ್ಮಲ್ಲಿರ್ತಕ್ಕಂತ ಒಂದು ವಾತಾವರಣಕ್ಕೂ ಅದಕ್ಕಿಂತ ಚೆನ್ನಾಗಿ ನೀನ್ ಬೆಳೆದಿದ್ಯಾ ಅಂತ ಹೇಳಿದ್ರೆ, ಯಾಕಂದ್ರೆ ನಂದು 2 ಎಕರೆಗೆ 20 ಕ್ವಿಂಟಲ್ ಕಾಳು ಮೆಣಸು ಬೆಳೆದಿದ್ದೀನಿ. ನನಗೆ ಸಸಿ ಕೊಟ್ಟಂತ ಗಿರೀಶ್ ಹೆಗಡೆ ಅವರೇ ಬಂದು ನನಗೆ ಬಹಳ ಪ್ರಶಂಸೆ ಮಾಡಿದ್ರು, ಹೆಂಗ್ ಸಾಧ್ಯ ಆಯ್ತಿದ್ದು ಅಂತ. ಮಾಡಬಹುದು, ಮನಸ್ಸಿದ್ರೆ ಮಾರ್ಗ. ಹೌದು, ವರ್ಷಕ್ಕೊಂದೇ ಬೆಳೆನ ಕಾಳು ಮೆಣಸು? ಹೌದೌದು. ಈಗ 20 ಕ್ವಿಂಟಲ್ ವರೆಗೆ ಇಳುವರಿ ತಗೊಂಡಿದ್ರ ಅಂತಾರಲ್ಲ, ಯಾವ ರೀತಿ ನಿರ್ವಹಣೆ ಮಾಡ್ತೀರ ಅದನ್ನ? ಬಹಳ ಸುಲಭ. ಅದಕ್ಕೆ ಈಗ ಸಣ್ಣ ಮಗು ಹುಟ್ಟಿದ ತಕ್ಷಣ ಅದನ್ನ ಹೆಂಗೆ ಲಾಲನೆ ಪೋಲನೆ ಮಾಡ್ತೇವ, ಆ ಪಾಲನೆ ಮಾಡ್ತಕ್ಕಂತ ಒಂದು ವಿಧಾನಗಳೇನಿದಾವಲ್ಲ, ಆ ವಿಧಾನದೇ ನಾವು ಆ ಸಸಿಗೆ ಅನ್ವಯಿಸಿದ್ರೆ ನಿಜಕ್ಕೂ ನಾವು ಅದರಲ್ಲಿ ಪ್ರಗತಿ ಬರಬಹುದು. ಕಾಳುಮೆಣಸೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ ಸರ್? ಕಾಳುಮೆಣಸು ಸಿರ್ಸಿ ಮತ್ತು ಶಿವಮೊಗ್ಗ. ನಮ್ಮಲ್ಲೇ ಬಂದು ತಗೊಂಡೋಗ್ತಾರೆ, ಚಿಕ್ಕಮಗಳೂರು ಸೈಡ್ನರೆಲ್ಲ ನಮ್ಮಲ್ಲೇ ಬಂದು ತಗೊಂಡೋಗ್ತಾರೆ. ಏನ್ ರೇಟ್ ಇದೆ ಕಾಳುಮೆಣಸು? ಇವತ್ತು 50-60 ಸಾವಿರ ಇದೆ. ಅಂದ್ರೆ ಇದು ಅಡಿಕೆ ಒಳಗಡೆ ಅಂತರ ಬೆಳೆಯಾಗಿ ಈ ತರ ಬೆಳೆಗಳು ಬೆಳೆದ್ರೆ ಇದು ಒಳ್ಳೆ ಲಾಭದಾಯಕ ಅಂತರ? ಲಾಭದಾಯಕ. ಮುಖ್ಯ ಬೆಳೆಗಿಂತನೂ ಇದರಲ್ಲೇ ಚೆನ್ನಾಗ್ ಬರುತ್ತೆ. ಚೆನ್ನಾಗ್ ಬರುತ್ತೆ. ಈಗ ಅಂತರ ಬೆಳೆಗಳು ಬೆಳೀತಾ ಇದ್ರಲ್ಲ ಅಡಿಕೆ ಒಳಗಡೆ, ಇದರಿಂದ ಅಡಿಕೆ ಇಳುವರಿ ಮೇಲೆ ಏನಾದ್ರು ಪರಿಣಾಮ ಬೀರ್ತಾ ಇದೆಯಾ? ಇದ್ರ ಪೋಷಕಾಂಶಗಳೆಲ್ಲ ಅದು ತಗೊಂಡ್ರು? ಇಲ್ಲ, ಅದು ಏನಾಗುತ್ತೆ ಅಂದ್ರೆ ನಾವು ಮನೆಯಲ್ಲಿ 4 ಜನ ಇದ್ದಾಗ ಎಷ್ಟು ಅಡಿಗೆ ಮಾಡ್ತೀವಿ, 10 ಜನ ಇದ್ದಾಗ ಎಷ್ಟು ಅಡಿಗೆ ಅಷ್ಟು ಅಡಿಗೆ ಮಾಡ್ತೀವಿ, ಇಷ್ಟೇ ವ್ಯತ್ಯಾಸ. ನಂಬರ್ ಆಫ್ ಪ್ಲಾಂಟ್ಸ್, ನನ್ನಲ್ಲಿರ್ತಕ್ಕಂಥ ಎಷ್ಟು ಗಿಡಗಳಿದಾವೆ ಅದಕ್ಕೆ ತಕ್ಕನಾಗಂತ ನಾವು ಆಹಾರ ಕೊಟ್ಟರೆ ಯಾವುದ್ರಲ್ಲೂ ಕೊರತೆ ಆಗಲ್ಲ. ಯಾವುದೇ ಒಂದು ಸಸಿಗೂ ಒಂದು ಗೊಬ್ಬರದ ಕೊರತೆ ಆಗದಂಗೆ ಮತ್ತೆ ನಿರ್ವಹಣೆ, ನೀರಿನ ನಿರ್ವಹಣೆ ಆಗಿರ್ಬೋದು, ಬೇರೆ ಬೇರೆ ನಿರ್ವಹಣೆ ಆಗಿರ್ಬೋದು, ಎಲ್ಲ ಕೊರತೆ ಆಗದಂಗೆ ನೋಡ್ಕೊಂಡಾಗ ಫಸಲು ಯಾವುದೇ ರೀತಿ ಅಡಿಕೆ ಬೆಳೆಗೆ ಕುಂಠಿತ ಆಗಲ್ಲ. ಸರ್, ಈಗ ನಾವು ಯಾವುದೇ ಬೆಳೆ ಬೆಳಿಲಿಕ್ಕೆ ಹೋದ್ರೂ ಇತ್ತೀಚೆಗೆ ಕೀಟ ಮತ್ತು ರೋಗಗಳ ಬಾಧೆ ಸಾಕಷ್ಟು ಕಂಡು ಬರುತ್ತೆ. ನೀವು ಅಡಿಕೆ ಒಳಗಡೆ ಅಂತರ ಬೆಳೆಯಾಗಿ ಸಾಂಬಾರು ಬೆಳೆಗಳೆಲ್ಲ ಬೆಳೆತಿರೋದ್ರಿಂದ ಎಲ್ಲ ಬೆಳೆಗಳಿಗೂ ಕೀಟ ರೋಗಗಳ ಬಾಧೆ ಕಂಡು ಬರ್ತಾ ಇದೆ, ಇದೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಏನೇನು ರೋಗ ಕೀಟಗಳು ಕಂಡು ಬರ್ತವೆ? ಅಡಿಕೆಯಲ್ಲಿ ಸಾಮಾನ್ಯವಾಗಿ ಖರೀಜಿಗೆ ಆ ಥರದ್ ಬರುತ್ತೆ. ಈಗ 20-25 ವರ್ಷದ ಆಗಿರೋದ್ರಿಂದ ಯಾವುದೇ ಒಂದು ಆ ಥರದ ಬಾಧೆ ಏನು ಕಾಣಲ್ಲ. ವಾತಾವರಣದ ಮುಂದೆ ಯಾವುದೂ ಇಲ್ಲ. ಹೋದ ವರ್ಷ ಅತಿ ಹೆಚ್ಚಾದಂಥ ಒಂದು ಬೇಸಿಗೆ ನಾವು ಬಿಸಿಲನ್ನು ಕಂಡಾಗ ಅದಕ್ಕೆ ಸರಿಯಾಗಿ ನಮಗೆ ಈ ವರ್ಷ ಫಸಲು ಕಮ್ಮಿ ಆಗಿದೆ. ಅದನ್ನು ಬಿಟ್ಟರೆ ಕಾಳುಮೆಣಸು, ಕಾಳುಮೆಣಸಲ್ಲಿ ಸುಮಾರು ಕ್ವಿಕ್ ವಿಲ್ಟ್ ಮತ್ತು ಸ್ಲೋ ವಿಲ್ಟ್ ಅಂತ ಬರುತ್ತೆ. ಅದನ್ನು ಬಂದಾಗ ನಾವು ಅದರ ನಿರ್ವಹಣೆಗೆ ಏನೇನು ಕೆಮಿಕಲ್ಸ್ ಇದು ಮಾಡಬೇಕು ಅನ್ನೋದು ಒಂದು ಮಾರ್ಗದರ್ಶನ ಕೊಡ್ತಾರೆ. ಆ ಥರ ಕೊಡ್ತಕ್ಕಂಥ ಒಬ್ಬರು ಇವ್ರನ್ನೆಲ್ಲನೂ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅದಕ್ಕೆ ಪೂರ್ವಕವಾಗಿ ನಾವು ಅದು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತು ಮೊದಲೇದಾಗಿ ಏನು ಅಂದರೆ ಮುಂಜಾಗ್ರತಾ ಕ್ರಮಗಳು ಮುಖ್ಯ. ಕಾಳುಮೆಣಸಿಗೆ ಮಳೆಗಾಲ ಪೂರ್ವದಲ್ಲಿ ಬೋಡೋ ದ್ರಾವಣನ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಮಳೆಗಾಲ ಮುಗಿದ ಮೇಲೆ ಇನ್ನೊಂದ್ಸಲಿ ಬೋಡೋ ದ್ರಾವಣನ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಇವೆರಡನ್ನು ನಾವು ಕರೆಕ್ಟ್ ಟೈಮಿಗೆ ನಾವು ಸಿಂಪರಣೆ ಮಾಡಿದ್ದೇ ಆದರೆ ಯಾವುದೇ ಥರನಾದಂಥ ಒಂದು ಬಾಧೆಗಳು ಕಾಣಬರಲ್ಲ. ಸರ್, ನಾವು ಈಗ ಯಾವುದೇ ರೈತರನ್ನ ಮಾತಾಡಿಸ್ಬೇಕಾದ್ರೂ ಈ ಲೇಬರ್ ಸಮಸ್ಯೆ ಅಂತ ಸಾಕಷ್ಟು ಹೇಳ್ತಾ ಇರ್ತಾರೆ. ನೀವು ಈ ಕಾಳುಮೆಣಸು, ಈ ಸಾಂಬಾರ್ ಪದಾರ್ಥಗಳು, ಅಡಿಕೆ ಇದೆಲ್ಲ ನಿರ್ವಹಣೆ ಮಾಡ್ತಿರಲ್ಲ, ನಿಮ್ಗೇನಾದ್ರೂ ಈ ಕೂಲರ್ ಸಮಸ್ಯೆ ಕಾಡ್ತಾ ಇದೆಯಾ ಅಥವಾ ಹೆಂಗ್ ಮಾಡ್ತಾರೆ? ನಿಜಕ್ಕೂ ಕಾಡುತ್ತೆ, ಕೂಲರ್ ಸಮಸ್ಯೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ನಮ್ಮಲ್ಲಿ ಸುಮಾರು 2-3 ವರ್ಷದಿಂದ ಸ್ವಲ್ಪ ಹಿಂದಿನ ಪದ್ಧತಿಗೆ ಹೋಗಿದ್ವಿ. ಅಂದ್ರೆ ನಿನ್ನ ತೋಟದಲ್ಲಿ ನಾನು ಕೆಲಸ ಮಾಡ್ತೀನಿ, ನನ್ನ ತೋಟದಲ್ಲಿ ನೀನು ಕೆಲಸ ಮಾಡು, ಮುಯ್ಯಾಳ್ತಾರ. ಈಗ ಅದು ಹೋಗ್ಬಿಟ್ಟಿದೆ. ಈಗೆಲ್ಲ ಹುಡುಗರು ಏಣಿ ಮೇಲೆ ಹತ್ತಾರೆ, ಯಾರು ಕಾಲು ನೋವು ಬರುತ್ತೆ, ನನ್ನ ಕೈಲಿ ಆಗಲ್ಲ ಅಂತ. ಹಿಂಗಾಗಿ ನಾನು ಚಿಕ್ಕಮಗಳೂರು ಸೈಡಿಂದ ಕಾಳುಮೆಣಸು ಹರ್ಲಿಕ್ಕೆಲ್ಲ ಕರೆಸಿ ಮಾಡಿದ್ದು ಉಂಟು. ಖರ್ಚು ಜಾಸ್ತಿ ಬರುತ್ತೆ. ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಅವರಿಗೆಲ್ಲ ಊಟ ವಸತಿ ಎಲ್ಲ ಕೊಟ್ಟು ಮೂಗಿಗಿಂತ ಮುಕ್ತಿ ಭಾರ ಅನ್ನೋ ಒಂದು ಇದಾಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಇಲ್ಲೇ ಲೋಕಲ್ನಲ್ಲೇ ನಮಗೆ ಸಿಕ್ತಕ್ಕಂಥ ಒಬ್ಬರು ಇಬ್ಬರನ್ನು ಕರ್ಕೊಂಡು ನಿಧಾನಕ್ಕೆ ಇರೋದು 2 ಎಕರೆ ಅಲ್ಲ, ನಿಧಾನವಾಗಿ ನಾವು ಕೊಯ್ಲು ಮಾಡೋಂಥ ಒಂದು ಇದು ಮಾಡ್ತಾ ಇದ್ರು. ಅಡಿಕೆ ಒಳಗಡೆ ಎಲ್ಲ ಈ ಥರ ಸಾಕಷ್ಟು ಅಂತರ ಬೆಳೆಗಳು ಬೆಳೀತಾ ಇದ್ರೆ ಮುಂದಿನ ಏನಾದರೂ ಬೇರೆ ಬೇರೆ ಬೆಳೆಗಳು ಬೆಳೆಯೋಕೆ ಉದ್ದೇಶ ಏನಾದರೂ ಇದೆಯಾ ಸರ್? ಇದೆ. ಈಗ ಇಲ್ಲಿ ಸಿದ್ನೂರಿಗೆ ಬಂದಿದ್ದೆ, ಸಿದ್ನೂರಲ್ಲಿ ಡ್ರ್ಯಾಗನ್ ಫ್ರೂಟ್ ನೋಡಿದೆ. ಆ ಡ್ರ್ಯಾಗನ್ ಫ್ರೂಟಲ್ಲಿ 2-3 ಕಟಿಂಗ್ಸ್ ತಗೊಂಡು ನನ್ನ ತೋಟದಲ್ಲಿ ಹಚ್ಚಿದೆ. ಬೇಲಿ ಸೈಡಲ್ಲಿ ಹಚ್ಚಿದಾಗ ಅದು ಸುಮಾರು ಈಗ ಹಣ್ಣು ಕೊಡ್ತಾ ಇದೆ. ಅದೇ ಬೇಲಿ ಪಕ್ಕದಲ್ಲೇ ಬಿಸಿಲು ಬೀಳ್ತಕ್ಕಂಥ ಜಾಗದಲ್ಲಿ ಒಂದು 50-60 ಸಸಿಗಳನ್ನ ಮಾಡಿ ಹಾಕಿದ್ದೀನಿ. ಈ ಥರ ನಮಗೆ ಕಂಡಂಥದ್ದನ್ನು ಯಾವ್ದಾವ್ದು ಕಾಣುತ್ತಲ್ಲ, ಏನು ಬೆಳಿಬೋದು ಅನ್ನೋದ್ರ ಬಗ್ಗೆ ಇನ್ನೂ ಚಿಂತೆ ಮಾಡ್ಕೊಂತ ಸಿಕ್ಕಂಥ ಅವಕಾಶಗಳನ್ನ ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ, ಅಳವಡಿಸ್ಕೊಳ್ತಾ ಇದ್ದೀನಿ. ಸರ್, ಇಷ್ಟೊಂದು ಆಸಕ್ತಿಯಿಂದ ಈ ಕೃಷಿ ಮಾಡ್ತಾ ಇದ್ರ, ಈಗ ನೋಡಿದ್ರಲ್ಲ ಏನು ಈ ಕೃಷಿ ಲಾಭದಾಯಕ ಅಲ್ಲ ಅಂತ ಅಂದ್ಬಿಟ್ಟು ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ, ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಇಲ್ಲ, ಅವ್ರವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇವತ್ತು ಕೃಷಿಯಲ್ಲಿ ಖುಷಿ ಕಾಣಬಹುದು ಅನ್ನೋದಕ್ಕೆ ನಮ್ಮನ್ನ ನೋಡ್ಬೋದು. ನಾನು ಸುಮಾರು ವರ್ಷಗಳಿಂದ ಈ ಕೃಷಿಯನ್ನ ನಂಬ್ಕೊಂಡು ಜೀವನ ಮಾಡ್ಕೊಂತ ಬಂದಿದ್ದೇನೆ. ಇವತ್ತಿನವರೆಗೂ 2 ಎಕರೆ ಜಮೀನಿನಲ್ಲಿ ನಾನು ಎಂದು ಕಷ್ಟ ಅಂತ ಹಿಂದಕ್ಕೆ ಸರಿದಂತ ಒಂದು ಪ್ರಮೇಯ ಏನಿಲ್ಲ. ಈಗ ಆಲ್ರೆಡಿ ನನ್ನ ಮಗನೂ ಸಹಿತ ಇದೇ ಕೃಷಿಯಲ್ಲೇ ತೊಡಗಿಸ್ಕೊಂಡಿದ್ದೀನಿ. ಎಷ್ಟು ಜನ ಮಕ್ಕಳು ನಿಮಗೆ? ಒಬ್ಬನೇ ಗಂಡು ಮಗ, ಇಬ್ರು ಹೆಣ್ಮಕ್ಳು. ಮಗ ಕೃಷಿಯಲ್ಲಿ ಸಹಾಯ ಮಾಡ್ತಾನೆ? ಮಾಡ್ತಾ ಇದ್ದಾನೆ. ಈಗ ನಮ್ಮ ಮಕ್ಕಳನ್ನೆಲ್ಲ ಡಾಕ್ಟರ್ ಮಾಡ್ಬೇಕು, ಇಂಜಿನಿಯರ್ ಮಾಡ್ಬೇಕು, ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕು, ಬೇಡಪ್ಪ ನಮ್ಗೆ ಸಾಕು ಈ ಕೃಷಿ ಬದುಕನ್ನಂತ ರೈತರನ್ನ ಸಾಕಷ್ಟು ಜನ ನೋಡ್ತಿರ್ತೀವಿ. ಮಗನ್ನ ಈ ಕೃಷಿ ಬದುಕಿ ತರಬೇಕಂತ ಯಾಕೆ ಅನಿಸ್ತು? ನಾನು ನಿಮಗೆ ಮೊದಲೇ ಹೇಳ್ದಂಗೆ, ಅಮಾನುಲ್ಲಾ ಖಾನ್ ಅಂತೇಳಿ ಸಾಗರದವರು ನಮ್ಮ ಸ್ನೇಹಿತರು, ಅವರ ಒಂದು ಮಾರ್ಗದರ್ಶನ ತಗೊಂಡು ನಾನು ತೋಟ ಮಾಡ್ತಾ ಇದ್ದೀನಿ, ಮಿಶ್ರ ಬೆಳೆಯನ್ನು ಬೆಳೀತಾ ಇದ್ದೀನಿ, ಬೋ ಬೆಳೆ ಪದ್ಧತಿಯನ್ನು ಮಾಡ್ತಾ ಇದ್ದೀನಿ ಅಂತ. ಅವ್ರ ಮಗ MBBS ಆಗಿ MD ಆಗಿದೆ. ಅವರು ಯಾವುದೇ ಒಂದು ಕೆಲಸ ಅಪೇಕ್ಷೆ ಮಾಡ್ದಂಗೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರನ್ನ ನೋಡಿದಾಗ ಅನಿಸ್ತು, ಅಷ್ಟೊಂದೆಲ್ಲ ಓದಿ ಮತ್ತೆ ನೀನು ಕೃಷಿ ಬದುಕಿಗೆ ಬರ್ತಕ್ಕಂಥದ್ದು ಅಂದರೆ ಸಾಕಷ್ಟು ಸಮಯನ ವೇಸ್ಟ್ ಮಾಡ್ದಂಗೆ ಆಗುತ್ತೆ. ನಿನಗೆ ಜೀವನಕ್ಕೆ ಎಷ್ಟು ವಿದ್ಯೆ ಬೇಕು? PUC ಮಟ್ಟ ಓದಿದ ನನ್ನ ಮಗನು, PUC ಸಾಕಲ್ಲ ಅವನಿಗೆ, ಯಾಕೆ ಕೃಷಿಯಲ್ಲಿ ಭಾಳ ಆಸಕ್ತಿ. ನಾನು ಮಾಡ್ತಕ್ಕಂಥ ಕೆಲಸಗಳನ್ನು ನೋಡಿ ನೋಡಿ ಅವನಿಗೆ ನಾನು ಯಾಕೆ ನಾನು ಏನಾದರೂ ಒಂದು ಸಾಧನೆ ಮಾಡ್ಬೋದು ಅಂತೇಳಿ ಇವತ್ತು ನನ್ನ ಜೊತೆ ಜೊತೆಯಾಗಿ ಕೆಲಸವನ್ನು ಮಾಡ್ಕೊಂತ ಎಲ್ಲ ಒಂದು ಕೆಲಸಗಳನ್ನ ನಿರ್ವಹಣೆ ಮಾಡ್ಕೊಂತ ಹೋಗ್ತಾ ಇದ್ದಾನೆ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದಾರೆ? ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗ್ತಾ ಇದೆ? ನಮ್ಮ ಮನೆಯಲ್ಲಿ ನಾನು, ನಮ್ಮ ಧರ್ಮ ಪತ್ನಿ, ಇಬ್ಬರು ಮಕ್ಕಳು, ಹೆಣ್ಮಕ್ಳು. ಹೆಣ್ಮಕ್ಳು ಒಬ್ಳು MSc ಆಗಿ ಮದುವೆ ಮಾಡಿಕೊಟ್ಟಿದ್ದೀನಿ, ಊರಲ್ಲಿದ್ದಾಳೆ ಅವ್ರ ಗಂಡನ ಮನೆಯಲ್ಲಿ. ಇನ್ನೊಬ್ಬ ಮಗಳು ಫೈನಲ್ ಇಯರ್ LLB ಮಾಡ್ತಾ ಇದ್ದಾಳೆ. ನಮ್ಮ ಮನೆಯವರು ಸಹ ನಮ್ಮ ಕೃಷಿಯಲ್ಲಿ ಕೈ ಜೋಡಿಸ್ತಾರೆ. ಒಟ್ಟಾರೆ ಇಷ್ಟು ವರ್ಷ ನನ್ನ ಕೃಷಿ ಬಗ್ಗೆ ಸಂತೋಷ ನಿಮ್ದು ತಂದುಕೊಟ್ಟಿದೆ? ತುಂಬಾ ಸಂತೋಷ ಕೊಟ್ಟಿದೆ. ಸಾಕಷ್ಟು ಜನ ರೈತರು ಮಾತಾಡಿಸ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ನಮ್ಗೆ ತುಂಬಾ ಕಷ್ಟ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ ಈ ಕೃಷಿ ಬದುಕಲ್ಲಿ, ನಾವು ಇಟ್ಟಂತ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ, ಹವಾಮಾನ ವೈಪರೀತ್ಯ ಅಂತೆಲ್ಲ ಹೇಳ್ತಾರೆ. ಬೆಳವಣಿಗೆ ಅಷ್ಟು ಜನ ಮಾತ್ರ ನನ್ಗೆ ಖುಷಿ ತಂದುಕೊಟ್ಟಿದೆ, ಕೈ ಹಿಡಿದಿದೆ, ಲಾಭ ತಂದುಕೊಟ್ಟಿದೆ ಅಂತ ಹೇಳ್ತಾರೆ. ಬಹಳ ಸಂತೋಷ ಸರ್ ನಿಮ್ಮನ್ನು ನೋಡಿದ್ರೆ. ಸಹ ಈಗಿನ ಯುವಕರೆಲ್ಲ ಈ ಕೃಷಿ ಪದ್ಧತಿಗಳನ್ನ ಅಳವಡಿಸಬೇಕು, ಈ ತರ ಎಲ್ಲ ಮಿಶ್ರ ಬೆಳೆಗಳು ಬೆಳೆಯೋ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಅನ್ಸುತ್ತೆ. ಈ ಕಾರ್ಯಕ್ರಮಕ್ಕೆ ಹೇಳಂತ ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು ಸರ್? ನಮ್ದು ಮಲೇಬೆನ್ನೂರು, ಹರಿಹರ ತಾಲೂಕು. ಹರಿಹರದಿಂದ ಮಲೇಬೆನ್ನೂರಿಗೆ ಒಂದು 18 ಕಿಲೋಮೀಟರ್ ಆಗುತ್ತೆ. ಬಂದು ನಮ್ಮ ತೋಟನ ವೀಕ್ಷಣೆ ಮಾಡಬಹುದು. ಬರ್ಲಿಕ್ಕೆ ಆಗಲಿದ್ದಂತಾರು ನನ್ನ ದೂರವಾಣಿ ಸಂಖ್ಯೆ ಕೊಡ್ತೀನಿ, ಇದನ್ನ ಬೇಕಾದ್ರೆ ದೂರವಾಣಿ ಮುಖಾಂತರ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ನಿಮ್ಮ ನಂಬರ್ ಹೇಳಿ ಸರ್. 9972757512. ರೈತ ಬಂದವರೇ, ಹರಿಹರ ತಾಲೂಕು ಮಲೇಬೆನ್ನೂರಿನ ಪ್ರಗತಿಪರ ಕೃಷಿಕರಾದ KS ರಂಗನಾಥ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ. 9972757512. ಬಹಳ ಸಂತೋಷ ಸರ್, ಇದುವರೆಗೂ ಈ ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಗಳ ಪದ್ಧತಿ ಬಗ್ಗೆ ನಮ್ಮ ರೈತ ಬಂದರೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹರಿಹರ ತಾಲೂಕು ಮಲೇಬೆನ್ನೂರಿನ ಪ್ರಗತಿಪರ ಕೃಷಿಕ KS ರಂಗನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಅರೇ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮಗೂ ಮೆಸೇಜ್ ಬರ್ತಾ ಇರಬಹುದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ನ ಬೆಲೆ ಹೆಚ್ಚುತ್ತೆ, ಆಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮ್ಗೆ ಹಣ ಕಳೆದುಕೊಳ್ಳೋಕಿದ್ರೆ ಡೌನ್ಲೋಡ್ ಮಾಡಿ. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಇದೀಗ ರೈತರಿಗೆ ಸಲಹೆ ಕೇಳೋಣ. ರೈತ ಬಂದವರೇ ನಮಸ್ಕಾರ, ನಾನು ರಘುರಾಜ, ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಸ್ತರಣಾ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇಂದು ರೈತ ಉತ್ಪಾದಕ ಕಂಪನಿಗಳ ಒಂದು ಪ್ರಯೋಜನಗಳನ್ನ ರೈತರು ಹೇಗೆ ಪಡ್ಕೊಳ್ಬಹುದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ರೈತ ಬಾಂಧವರೇ, ತಮಗೆ ತಿಳಿದಿರುವ ಹಾಗೆ ಕಳೆದ ಒಂದು 10-12 ವರ್ಷದಿಂದ ರೈತ ಉತ್ಪಾದಕರ ಕಂಪನಿಗಳ ಒಂದು ಸ್ಥಾಪನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಸಹಯೋಗದಲ್ಲಿ ನಡೀತಾ ಇದೆ. ಈ ಒಂದು ಕಾಲಘಟ್ಟವನ್ನು ನಾವು ರೈತ ಉತ್ಪಾದಕ ಕಂಪನಿಗಳ ಪರ್ವ ಎಂದೇ ಕರೆಯಬಹುದು. ಯಾಕೆ ಅಂತಂದ್ರೆ ಮೂರು ಹಂತಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೈತ ಉತ್ಪಾದಕರ ಕಂಪನಿಗಳನ್ನು ಪ್ರಾರಂಭಿಸುವಂತ ಕಾರ್ಯ ಭಾರತದಲ್ಲಿ ಈಗ ನಡೀತಾ ಇದೆ. ಪ್ರಥಮ ಹಂತವಾಗಿ 2010-11 ನಬಾರ್ಡ್ ವತಿಯಿಂದ ಸಾವಿರಾರು ರೈತ ಉತ್ಪಾದಕರ ಕಂಪನಿಗಳ ಒಂದು ಸ್ಥಾಪನೆ ನಡೆಯಿತು. ತದನಂತರ ರಾಜ್ಯ ಸರ್ಕಾರ 2015-16 ತಾಲೂಕಿಗೆ ಒಂದರಂತೆ 100 ರೈತ ಉತ್ಪಾದಕರ ಕಂಪನಿಗಳನ್ನ ಪ್ರಾರಂಭ ಮಾಡಿತು. ಇದನ್ನ ನಾವು ಎರಡನೇ ಹಂತ ಅಂತ ಹೇಳಿ ನಾವು ತಗೊಂಡ್ರೆ, ಮೂರನೇ ಹಂತವಾಗಿ ಕೇಂದ್ರ ಸರ್ಕಾರ 2019 ಒಂದು ಆಯವ್ಯಯದಲ್ಲಿ 10,000 ರೈತ ಉತ್ಪಾದಕರ ಕಂಪನಿಗಳನ್ನ 3 ಅವಧಿಗೆ ಒಂದು ಪ್ರಕಟಣೆಯನ್ನ ಮಾಡಿತು. ತದನಂತರ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ರೈತ ಉತ್ಪಾದಕರ ಕಂಪನಿಗಳು, ತದನಂತರ 75th ಒಂದು ಸ್ವತಂತ್ರ ಮಹೋತ್ಸವದ ಅಂಗವಾಗಿ ಅಮೃತ ರೈತ ಉತ್ಪಾದಕರ ಕಂಪನಿಗಳನ್ನ ಪ್ರಕಟಣೆ ಮಾಡಿರೋ 700 ರೈತ ಉತ್ಪಾದಕರ ಕಂಪನಿಗಳನ್ನ 3 ಒಂದು ಹಂತದಲ್ಲಿ ರೈತ ಉತ್ಪಾದಕರ ಕಂಪನಿಗಳನ್ನ ಸ್ಥಾಪನೆಯನ್ನ ಅನೌನ್ಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಈಗ ಪ್ರಸ್ತುತ 1,200 ಹೆಚ್ಚು ರೈತ ಉತ್ಪಾದಕ ಕಂಪನಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅಂದ್ರೆ ಒಂದು ಓಬಳಿಗೆ 5-6 ಸರಾಸರಿ ರೈತ ಉತ್ಪಾದಕರ ಕಂಪನಿಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಇವುಗಳ ಒಂದು ರಚನೆ ಹೇಗಿರುತ್ತೆ ಅಂತಂದ್ರೆ, 1,000 ಪ್ರಸ್ತುತ ರೈತರು ಷೇರುದಾರರು ಆಗ್ಬಹುದು. ಇದರಲ್ಲಿ ಒಂದು 10-15 ನಿರ್ದೇಶಕ ಮಂಡಳಿಯನ್ನ ಆಯ್ಕೆ ಮಾಡಿಕೊಂಡು ಇದಕ್ಕೆ ಸರ್ಕಾರದವರು ಮೊದಲನೇ 1-2 ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತೆ ಕಚೇರಿ ಸಹಾಯಕರನ್ನ ಒಬ್ಬರನ್ನ ಸಹಾಯ ನೀಡ್ತಾರೆ. ಇವರಿಗೆ ಒಂದು ವೇತನವನ್ನು ಕೊಟ್ಟು ಮತ್ತೆ ಇತರೆ ಕಂಪನಿಯ ಖರ್ಚುಗಳಿಗೆ ಸಹಾಯಧನವೂ ಸಹ ಇರುತ್ತೆ. 1,000 ಷೇರುದಾರ ಆಗ್ಬಹುದು ಎಲ್ಲ ರೈತರು. 1,000 ಷೇರುದಾರರಾಗಿದ್ರೆ 10,00,000 ಒಂದು ಷೇರು ಮೊತ್ತ ಬರುತ್ತೆ. ಇದಕ್ಕೆ ಅಷ್ಟೇ ಪ್ರಮಾಣದ 10,00,000 ಸರ್ಕಾರ ವ್ಯಾಪಾರ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ರೈತ ಉತ್ಪಾದಕರ ಕಂಪನಿಗಳು ವ್ಯಾಪಾರವನ್ನ ಪ್ರಾರಂಭ ಮಾಡಬಹುದು. ಇದು ಕಂಪನಿ ಆಕ್ಟ್ನಲ್ಲೇ ಪ್ರಾರಂಭ ಆಗುತ್ತೆ. ಇದರ ಹೆಸರು ಹೇಳುವಾಗೆ ರೈತ ಉತ್ಪಾದಕ ಕಂಪನಿ, ವ್ಯಾಪಾರ ಮಾಡುವುದು ಇದರ ಒಂದು ಪ್ರಮುಖ ಉದ್ದೇಶ. ವ್ಯಾಪಾರದ ಮುಖಾಂತರ ರೈತರಿಗೆ ಅನುಕೂಲಗಳನ್ನು ಮಾಡಿಕೊಳ್ಳುವಂಥದ್ದು. ರೈತರೇ ವ್ಯವಹಾರಗಳನ್ನ ಏನೇನು ಮಾಡಬೇಕು ಅನ್ನೋದನ್ನ ನಿರ್ಧರಿಸಿ ಅವರೇ ವ್ಯವಹಾರ ಮಾಡುವಂಥದ್ದು. 2 ತರದ ವ್ಯವಹಾರ ಇದೆ. ರೈತರಿಗೆ ಬೇಕಾಗುವಂತ ಬೀಜ, ಗೊಬ್ಬರ, ಔಷಧಿ, ನೀರಾವರಿ ಸಲಕರಣೆಗಳು, ಇನ್ನಿತರ ಏನೇನು ಆಯಾ ರೈತರುಗಳಿಗೆ ಬೇಕಾಗುತ್ತೆ ಅವುಗಳನ್ನ ಕಂಪನಿಯಿಂದ ನೇರವಾಗಿ ಪಡ್ಕೊಂಡು ಕಂಪನಿಗೂ ಒಂದು ಸಣ್ಣ ಒಂದು ಮಾರ್ಜಿನ್ ಇಟ್ಕೊಂಡು ಕಡಿಮೆ ಬೆಲೆಗಳಲ್ಲಿ ರೈತರಿಗೆ ಮಾರಾಟ ಮಾಡುವಂತದ್ದು ಒಂದು ಉದ್ದೇಶ. ಇನ್ನೊಂದು ಪ್ರಮುಖವಾದ ಉದ್ದೇಶ ಈ ರೈತ ಉತ್ಪಾದಕರ ಕಂಪನಿಗಳನ್ನ ಮಾಡುವುದು, ರೈತರು ಬೆಳೆದಂತ ಉತ್ಪನ್ನಗಳನ್ನು ಮಾರಾಟ ಮಾಡುವುದು. ಇದರಲ್ಲಿ 2 ವಿಧ ಇದೆ. ರೈತರು ಬೆಳೆದದ್ದನ್ನ ನೇರವಾಗಿ ಕೊಂಡ್ಕೊಂಡು ದೊಡ್ಡ ದೊಡ್ಡ ಕಂಪನಿಗಳಿಗೆ ಅಗ್ರಿಮೆಂಟ್ ಮಾಡಿಕೊಂಡು ಒಂದು ಒಳ್ಳೆಯ ಬೆಲೆಗೆ ರೈತರು ಮಾರಾಟ ಮಾಡಿ ರೈತರು ಸಹ ಲಾಭ ಗಳಿಸಿ ಕಂಪನಿಯು ಸಹ ಒಂದು ಸ್ವಲ್ಪ ಮಾರಾಟ ಲಾಭವನ್ನು ಗಳಿಸುವಂತದ್ದು. ಜೊತೆಗೆ ಪ್ರಮುಖವಾದ ಈ ರೈತ ಉತ್ಪಾದಕರ ಕಂಪನಿಯ ಉದ್ದೇಶ ಏನು ಅಂತಂದ್ರೆ, 1,000 ಒಂದು ಸಂಘಟನೆ ಮಾಡಿ ಆ ಒಂದು ಸಂಘಟನೆ ಮುಖಾಂತರ ರೈತರು ಬೆಳೆದಂತ ಬೆಳೆಗಳನ್ನ ಸಂಗ್ರಹಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ತಮ್ಮದೇ ಆದಂತ ಒಂದು ಬ್ರಾಂಡ್ನಲ್ಲಿ ಮಾರಾಟ ಮಾಡಿ ರೈತರಿಗೂ ಹೆಚ್ಚಿನ ಅನುಕೂಲ, ಜೊತೆಗೆ ಕಂಪನಿನೂ ಚೆನ್ನಾಗಿ ಬೆಳೆದಾಗ ಅದು ಮುಂದೊಂದು ದಿನ ರೈತರ ಒಂದು ಅನುಕೂಲಕ್ಕೆ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಕಂಪನಿಗಳನ್ನ ಸರ್ಕಾರ ಪ್ರಾರಂಭ ಮಾಡಿದೆ. ಹೆಚ್ಚಿನ ಮಾಹಿತಿಗಾಗಿ 9449833583 ಧನ್ಯವಾದಗಳು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ನೋಂದಣಿ ಮಾಡದ ನವೀಕರಿಸದ ಖಾಸಗಿ ವೈದ್ಯಕೀಯ ಸಂಸ್ಥೆಗಳಿಗೆ ಜೈಲು ಶಿಕ್ಷೆ, ದಂಡ ವಿಧಿಸಲಾಗುತ್ತದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿ 3 ನೋಂದಣಿ ನವೀಕರಣ ಮಾಡಬಹುದು. ತಜ್ಞರನ್ನು ಒಳಗೊಂಡ ವಿಶೇಷ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಯಾವುದೇ ಲೋಪ ಕಂಡು ಬಂದಲ್ಲಿ ಸಾರ್ವಜನಿಕರು ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಹವಾಮಾನ ವರದಿ. ರಾಜ್ಯದಾದ್ಯಂತ ಒಣಹವೆ ಇತ್ತು. ರಾಜ್ಯದಲ್ಲಿ ಅತಿ ಕಡಿಮೆ ಉಷ್ಣಾಂಶ 11.5 ಡಿಗ್ರಿ ಸೆಲ್ಸಿಯಸ್ ದಾವಣಗೆರೆಯಲ್ಲಿ ದಾಖಲಾಗಿದೆ. ಇಂದು ರಾಜ್ಯದಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ವಿಜಯಪುರ, ಬೀದರ್, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ತುಮಕೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಕಡೆಗಳಲ್ಲಿ ದಟ್ಟ ಮಂಜು ಇರುವ ಸಾಧ್ಯತೆ ಇದೆ. ನಾಳೆ ರಾಜ್ಯದಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ವಿಜಯಪುರ, ಬೀದರ್, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ತುಮಕೂರು ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಕಡೆಗಳಲ್ಲಿ ಮಂಜು ಅಥವಾ ದಟ್ಟ ಮಂಜು ಇರುವ ಸಾಧ್ಯತೆ ಇದೆ. ಮುಂದಿನ ಎರಡು ದಿನಗಳಲ್ಲಿ ಉತ್ತರ ಕನ್ನಡ, ಬೀದರ್, ವಿಜಯಪುರ, ಗದಗ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು ಹಾಗೂ ಮಂಡ್ಯ ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನವು ಸಾಮಾನ್ಯಕ್ಕಿಂತ 2-4 ಡಿಗ್ರಿ ಸೆಲ್ಸಿಯಸ್ ಕಡಿಮೆಯಾಗುವ ಸಾಧ್ಯತೆ ಇದೆ ಮತ್ತು ಮುಂದಿನ ಎರಡು ದಿನಗಳಲ್ಲಿ ಉಳಿದ ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನದಲ್ಲಿ ದೊಡ್ಡ ಬದಲಾವಣೆ ಇಲ್ಲ. ನಂತರದ 5 ದಿನಗಳಲ್ಲಿ ಕನಿಷ್ಠ ತಾಪಮಾನದಲ್ಲಿ ಕ್ರಮೇಣ ಏರಿಕೆ ಸಾಧ್ಯತೆ. ಮುಂದಿನ 24 ಗಂಟೆಗಳಲ್ಲಿ ಮುಖ್ಯವಾಗಿ ಮೋಡವಿಲ್ಲದ ಆಕಾಶ ಇರುತ್ತದೆ. ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಸಮಯದಲ್ಲಿ ಮಂಜು ಅಥವಾ ದಟ್ಟ ಮಂಜು ಇರುವ ಸಾಧ್ಯತೆ ಇದೆ. ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನವು ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಹಾಗೂ 15 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಜನಪದ ಗೀತೆಯನ್ನ ಕೇಳೋಣ. ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇರಿ ಮೇಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇರಿ ಮೇಲೆ, ಅಂದಾದ ಚಂದಾದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಅಂದಾದ ಚಂದಾದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಮುಳುಗಿದರೇನು ಕತ್ತಲಾದರೇನು, ಹೊತ್ತು ಮುಳುಗಿದರೇನು ಕತ್ತಲಾದರೇನು, ಅಪ್ಪ ನಿನ್ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿ.